ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ದಕ್ಷಿಣೇಶ್ವರದಲ್ಲಿ ಭಕ್ತಾದಿಗಳೊಂದಿಗೆ ಮಾತನಾಡ್ತಾ ಇದ್ದಾರೆ. ಸಚ್ಚಿದಾನಂದನೇ ಗುರು ಎಂಬ ವಿಷಯವಾಗಿ ಕಳೆದ ಶನಿವಾರ ಹೇಳಿದ್ರು. ಇವತ್ತು ಮಾತು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಯಾವ ಮೂರ್ತಿಯ ಮೇಲೆ ಧ್ಯಾನ ಮಾಡಬೇಕು ಅನ್ನೋದಾಗಿ ನೀನು ಕೇಳೋದಾದ್ರೆ, ನೀನು ಅದರಲ್ಲಿ ರಾಮ ರಾಮಚಂದ್ರ ದತ್ತ ಅಂತ ಒಬ್ಬ ಬಂದಿದ್ದಾನೆ ಅವರಿಗೆ ನೀನು ಕೇಳೋದಾದ್ರೆ ನನ್ನ ಉತ್ತರ, ಯಾವ ಮೂರ್ತಿ ನಿನಗೆ ಹಿಡಿಸ್ತದೋ ಅದರ ಮೇಲೆ. ಆದರೆ ಎಲ್ಲಾ ಮೂರ್ತಿಗಳು ಒಬ್ಬನೇ ಭಗವಂತನ ವಿವಿಧ ರೂಪ ಎಂಬುದನ್ನು ಮಾತ್ರ ಚೆನ್ನಾಗಿ ಮನಸ್ಸಿಗೆ ಒತ್ತಿ ತಿಳಿಸಿ. ಯಾರ ಮೇಲೂ ದ್ವೇಷ ಇಟ್ಕೊಂಡಿರಕೂಡದು. ಶಿವ, ಕಾಳಿ, ಹರಿ ಎಲ್ಲರೂ ಒಂದೇ ಭಗವಂತನ ಭಿನ್ನ ರೂಪ ಮಾತ್ರ. ಇದನ್ನ ಯಾರು ಅರಿತುಕೊಂಡಿದ್ದಾನೋ ಆತನೇ ಧನ್ಯ. ಬಹಳ ಅದ್ಭುತವಾದಂತಹ ಒಂದು ವಿಷಯ ಇವತ್ತು ನಮಗೆ ಸಿಗ್ತಾ ಇದೆ. ಮನುಷ್ಯರು ಕಾಮಕ್ರೋಧಾದಿ ಸ್ವಾರ್ಥ ಮೋಹಾದಿ ಗುಣಗಳಿಂದ ಕೂಡಿದವರಾದ್ರಿಂದ ಕಾರಣ ಸಿಕ್ಕಿದ್ರೆ ಸಾಕು ಜಗಳವಾಡೋದಕ್ಕೆ ಮುಂದಾಗ್ತಾರೆ. ಜಗಳವಾಡದೆ ಎಲ್ಲರೂ ಶಾಂತವಾಗಿರಲಿ ಅಂತನ್ನುವ ದೃಷ್ಟಿಯಿಂದ ಅವರಿಗೆ ದೇವರುಗಳನ್ನು ಕೊಟ್ಟರೆ ಆ ದೇವರ ಹೆಸರಿನಲ್ಲೇ ಜಗಳ. ಶಿವ ಹೆಚ್ಚು, ಕಾಳಿ ಹೆಚ್ಚು, ದೇವಿ ಹೆಚ್ಚು, ದೇವ ಹೆಚ್ಚು, ರಾಮ ಹೆಚ್ಚು, ಕೃಷ್ಣ ಹೆಚ್ಚು, ಒಟ್ಟು ಇದೆಲ್ಲ ಒಂದು ಹುಚ್ಚು ಅಂತನ್ನೋದು ಶ್ರೀರಾಮಕೃಷ್ಣ ಈ ಮಾತಿನಿಂದ ನಮಗೆ ಗೊತ್ತಾಗ್ತಾ ಇದೆ. ಯಾವ ದೇವರನ್ನ ಆರಾಧಿಸಬೇಕು ಈ ಪ್ರಶ್ನೆ ಅನಾದಿ ಕಾಲದ್ದು. ಕಾರಣ ಭಗವಂತ ನಾನಾ ರೂಪಗಳಿಂದ ಆವಿರ್ಭಾವಗೊಂಡಿರ್ತಾನೆ. ಅವನೇ ಮಾಡಿದ ಚಿತ್ತಾಪತಿ, ಒಬ್ಬನೇ, ಯಾವಾಗಲೂ ಅವನೇ ಬರಬಾರ್ದೆ. ಯಾವಾಗಲೂ ನೋಡಿದ್ರು ಅದೇ ರೂಪ ಇರಬೇಕು. ಅನಾದಿಯಲ್ಲಿ ಯಾವ ರೂಪವನ್ನು ಮೊದಲೇ ತೋರಿಸಿದ್ನೋ ಅದೇ ರೂಪ. ಅವನು ಅಮೆರಿಕದಲ್ಲಿಯೇ ಅವತಾರ ತಾಳಿ, ಜಪಾನ್ನಲ್ಲಿಯೇ ಅವತಾರ ತಾಳಿ, ಅಥವಾ ಆಸ್ಟ್ರೇಲಿಯಾದಲ್ಲಿ ಅಥವಾ ಆಫ್ರಿಕಾದ ಕಾಡಿನಲ್ಲಿ ಎಲ್ಲಿ ಬೇಕಾದ್ರೂ ಅವನು ಅವತಾರ ತಾಳಿ ಅದೇ ರೂಪ ಇರಬೇಕು. ಆಗ ಯಾರು ಜಗಳ ಆಗ್ತಾ ಇತ್ತು? ಅವನು ಮಾಡಿದ ತಪ್ಪಲ್ವೇ? ಅವನು ಬೇಕತ್ರೆ ನೆನೆ ಈ ಬಗ್ಗೆ ಮಾಡಿಟ್ಟಿದ್ದಾನೆ. ಒಂದ್ ಸ್ವಲ್ಪ ಜೀವನ ಮಾಡ್ಕೊಂಡು ಅವನಿಗೆ ಸಂತೋಷವೇ. ತಾಯಿ ಹೆಚ್ಚು, ತಂದೆ ಹೆಚ್ಚು ಅಂತ ಮಕ್ಕಳು ಜಗಳ ಆಗೋದನ್ನ ಕಂಡು ತಂದೆ ತಾಯಿಗಳು ಸಂತೋಷ ಪಡೋದಿವೆ? ತಂದೆ ಹೆಚ್ಚು ಅಂತ ಒಂದಿಬ್ಬರು ಮಕ್ಕಳು ಹೇಳ್ತಾ ಇತ್ತು ಅಂತಂದ್ರೆ ತಾಯಿ ಕೋಪ ಆಗಲಿ. ತಾಯಿ ಹೆಚ್ಚು ಅಂತ ಇನ್ನಿಬ್ಬರು ಮಕ್ಕಳು ಹೇಳ್ತು ಅಂತಂದ್ರೆ ತಂದೆಗಾಗಲಿ ಏನೋ ಸ್ವಲ್ಪ ಕಸಿವಿಸಿ. ಆದ್ರೆ ಈ ಕಸಿವಿಸಿ, ಈ ಕೋಪ ಅಂತ ಇರ್ತಕ್ಕಂಥ ಅದು ಬರೀ ತೋರಿಕೆ ಮಾತ್ರ. ಮಕ್ಕಳು ಯಾವ ಬಗೆಯಿಂದ ಸುಮ್ಮನೆ ತಮ್ಮ ಒಂದು ಅಭಿರುಚಿಗನುಸಾರವಾಗಿ ಅವರು ಹೆಚ್ಚು ಇವರು ಹೆಚ್ಚು ಅಂತ ಅಂದ್ಕೊಳ್ತಾರೆ ಅಂತ ಹೇಳ್ತಕ್ಕಂಥ ವಿಷಯವನ್ನು ತಿಳಿದು ಅವರು ನಿಜಕ್ಕೂ ಕೋಪಿಸಿಕೊಳ್ಳೋದಿಲ್ಲ. ಹಾಗೇನೇ ದೇವರು ಕೂಡ ಕೋಪಿಸಿಕೊಳ್ಳೋದಿಲ್ಲ. ಆದರೆ ನಾವೇ ಏಕನಿಷ್ಠೆಯನ್ನು ಕಳೆದುಕೊಂಡು ಏಕಾಗ್ರತೆಯನ್ನು ಹೊಂದದೆ ಗುರಿ ಸೇರುವುದಕ್ಕೆ ತೊಂದರೆ ಆಗ್ತದೆ. ಇದು ಬಹಳ ಮುಖ್ಯವಾದಂಥ ಅಂಶ. ಏಕನಿಷ್ಠೆ ಅಂತ ಹೇಳ್ತಕ್ಕಂಥದ್ದು ಯೋಗದಲ್ಲಿ ಅತ್ಯಂತ ಪ್ರಾಮುಖ್ಯವಾದಂಥ ಒಂದು ಅವಶ್ಯಕತೆ. ರಾಜಯೋಗ ತೆಗೆದುಕೊಂಡ್ರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳುವಲ್ಲಿ ಆ ಒಂದು ವೃತ್ತಿಯನ್ನ, ಮನಸ್ಸಿನ ವೃತ್ತಿ ಅಂತ ಲಹರಿ ಲಹರಿಯಾಗಿ ಹರಿಯತಕ್ಕಂಥದ್ದನ್ನ, ಹಲವಾರು ಲಹರಿಗಳನ್ನ ಸೇರಿಸಿ ಒಂದೇ ಲಹರಿಯನ್ನಾಗಿ ಮಾಡಿ ಆತ್ಮನಡೆಗೆ ಹರಿಸಿ ಸಾಕ್ಷಾತ್ಕಾರ ಮಾಡಿಕೊಳ್ಳತಕ್ಕಂಥ ವಿಧಾನ, ಅದನ್ನ ಏಕತತ್ವಾಭ್ಯಾಸ, ಏಕತತ್ವಾಭ್ಯಾಸ, ಒಂದೇ ತತ್ವದ ಅಭ್ಯಾಸವನ್ನು ಮನಸ್ಸಿಗೆ ಕೊಡುವುದರ ಮೂಲಕ ಅದನ್ನು ಏಕಾಗ್ರಗೊಳಿಸಿ ಗುರಿ ಮುಟ್ಟಿಸುವಂತಹ ಒಂದು ವಿಶೇಷವಾದ ವಿಧಾನವನ್ನ ಯೋಗ ಮಾರ್ಗಗಳೆಲ್ಲವೂ ಕೂಡ ಕಂಡುಹುಡುಕಿದೆ. ಕರ್ಮ ಮಾರ್ಗದ ಮೂಲಕವೇ ಹೋಗಿ, ಯೋಗ ಮಾರ್ಗದ ಮೂಲಕವೇ ಹೋಗಿ, ಜ್ಞಾನ ಮಾರ್ಗದ ಮೂಲಕವೇ ಹೋಗಿ, ಭಕ್ತಿ ಮಾರ್ಗದ ಮೂಲಕವೇ ಹೋಗಿ, ಆಗತಕ್ಕಂತಹ ಪ್ರಕ್ರಿಯೆ ಏನಪ್ಪಾ ಅಂತಂದ್ರೆ ಮನಸ್ಸು ಏಕತ್ರಗೊಂಡು ಒಂದೇ ಗುರಿಯಲ್ಲಿ ಸಂಲಗ್ನಗೊಳ್ತಕ್ಕಂಥ ಅರ್ಥ, ಒಂದರಲ್ಲಿ ನೆಲೆಗೊಳ್ಳಬೇಕು. ಹತ್ತಾರು ಇತ್ತು ಅಂತ ಹೇಳಿದ್ರೆ ಹತ್ತಾರು ಕಡೆಗೆ ಸ್ವಾಭಾವಿಕವಾಗಿ ಹೋಗಿ ಮೊದಲೇ ಹತ್ತಾರು, ಮತ್ತಷ್ಟು ಹತ್ತಾರು ಆಗಿ ಗುರಿ ಸೇರುವಂತಹದ್ದು ಸಾಧ್ಯವಾಗಿ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಈ ಏಕನಿಷ್ಠೆಗೋಸ್ಕರ ಒಬ್ಬನೇ ದೇವರನ್ನ ಆರಿಸಿಕೊಳ್ಳಿ. ಇಷ್ಟದೇವ ಅಂದ್ರೆ ಏನರ್ಥ? ನಮಗೆ ಯಾವುದು ಮನಸ್ಸಿಗೆ ಒಪ್ಪಿಗೆ ಆಗುತ್ತೋ ಅದು ನಮ್ಮ ಇಷ್ಟ. ಒಬ್ಬೊಬ್ಬರ ಮನಸ್ಸು ಒಂದೊಂದು ಬಗೆ ಅಂತ ಹೇಳ್ತಕ್ಕಂಥದ್ದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ. ಲೋಕೋ ಭಿನ್ನ ರುಚಿ, ಒಬ್ಬೊಬ್ಬರ ಅಭಿರುಚಿ ಒಂದೊಂದು ಬಗೆ. ಯಾಕೆ ಈ ಅಭಿರುಚಿ ಬೇರೆ ಬೇರೆ ಆಯಿತು ಅಂತಂದ್ರೆ ಅದಕ್ಕೂ ಸಂಸ್ಕಾರಗಳೆಲ್ಲ ಇರುತ್ತವೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಅಲ್ಲಲ್ಲಿ ಹೇಳ್ತಾರೆ ಈತನಲ್ಲಿ ವಿಷ್ಣುವಿನ ಅಂಶ ಜಾಸ್ತಿ, ಈತನಲ್ಲಿ ಕಾಳಿಯ ಅಂಶ ಜಾಸ್ತಿ ಅಂತನೋ ಮಾತುಗಳನ್ನೆಲ್ಲ ಹೇಳ್ತಾರೆ ಕೆಲವು ಸಾಧಕರನ್ನ ಕುರಿತಾಗಿ. ಅವರ ವ್ಯಕ್ತಿತ್ವವನ್ನು ನೋಡಿದ್ರೆ ಇವರಲ್ಲಿ ವಿಷ್ಣು ಅಂಶ ಜಾಸ್ತಿ ಅಂತ ಹೇಳ್ತಕ್ಕಂಥದ್ದು ಅವರಿಗೆ ಗೋಚರಿಸ್ತಾ ಇತ್ತು. ಇನ್ನು ಕೆಲವರು ನೋಡಿದ್ರೆ ಇವರಲ್ಲಿ ಶಕ್ತಿ ಅಂಶ ಜಾಸ್ತಿ ಇದೆ, ಇವರಲ್ಲಿ ದೇವಿ ಅಂಶ ಜಾಸ್ತಿ ಇದೆ ಅಂತ ಮೊದಲು ಗೋಚರವಾಗ್ತಾ ಇತ್ತು. ಇಲ್ಲಿ ನಮ್ಗೆ ಗೊತ್ತಾಗ್ತದೆ ಅವರ ಶರೀರ ಮನಸ್ಸುಗಳಲ್ಲಿ ಆ ವಿಷ್ಣು ಅಂಶ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಜಾಸ್ತಿ ಇರೋದ್ರಿಂದ ಅವರಿಗೆ ರಾಮನೋ ಕೃಷ್ಣನೋ ಇಷ್ಟವಾಗಿರ್ತಾರೆ. ಅಲ್ಲಿ ರಾಮ ಕೃಷ್ಣ ಇಬ್ಬರೂ ವಿಷ್ಣುವೇ ಆಗಿದ್ದ ಪಕ್ಷದಲ್ಲೂ ಕೂಡ ರಾಮನ ವಿಷಯ ಕೇಳಿದ ತಕ್ಷಣ ಏನೋ ಒಂದು ಬಗೆಯ ಹೇಳಲಾರದ ಆನಂದ ಅವನಲ್ಲಿ ಆಯ್ತು ಅಂತ ಹೇಳಿದ್ರೆ ಅವನಿಗೆ ರಾಮನೇ ಇಷ್ಟ ಅಂತ ಅರ್ಥ. ಕೃಷ್ಣನ ಬಗೆಯಿಂದ ಕೃಷ್ಣನ ವಿಷಯ ಕೇಳ್ತು ಅಂತ ಹೇಳಿದ್ರೆ ಅವನಿಗೆ ಏನೋ ಒಂದು ಬಗೆಯ ಅನಿರ್ವಚನೀಯವಾದ ಆನಂದವಾಗ್ತಾ ಇದೆ ಅಂತ ಹೇಳಿದ್ರೆ ಅವನಿಗೆ ಕೃಷ್ಣನೇ ಇಷ್ಟ ಅಂತ ಅರ್ಥ. ಸ್ವಾಭಾವಿಕವಾಗಿ ಮನಸ್ಸು ಅತ್ತ ಕಡೆಗೆ ಅನುರಕ್ತವಾಗುತ್ತದೆ. ಯಾವಾಗ ಸ್ವಾಭಾವಿಕವಾಗಿ ಮನಸ್ಸು ಯಾವುದೋ ಒಂದು ಕಡೆಗೆ ಅನುರಕ್ತವಾಗ್ತದೋ ಅದು ಅವನ ಇಷ್ಟವಾದ ತೀರ್ಮಾನವಾಗುತ್ತದೆ. ಈ ಬಗೆಯ ಇಷ್ಟ ನಿಷ್ಠೆ ಬೇಕಾಗುತ್ತೆ. ಎಲ್ಲಿ ನಮ್ಮ ಇಷ್ಟವೋ ಅಲ್ಲಿ ನಮ್ಮ ಮನಸ್ಸು, ಎಲ್ಲಿ ನಮ್ಮ ಇಷ್ಟವೋ ಅಲ್ಲಿ ನಮ್ಮ ಏಕಾಗ್ರತೆ. ಅದಕ್ಕೋಸ್ಕರವೇ ಈ ಉಪಾಯವನ್ನು ಕಂಡುಹುಡುಕಿದ್ದು. ಎಷ್ಟೋ ಜನರಿಗೆ ಯಾವುದು ಇಷ್ಟ ಅಂತ ರಾಮನ ಹೆಸರು ಹೇಳಿದ್ರು ಕೂಡ ಏನು ಇಷ್ಟ ಹೌದು ಅಲ್ಲ ಅನ್ನೋದಾಗ್ಬಿಡುತ್ತೆ. ಕೃಷ್ಣನ ಹೆಸರು ಹೇಳಿದ್ರು ಕೂಡ ಹೌದು ಅಲ್ವೋ ಅಂತ ಅನ್ಸ್ಬಿಡುತ್ತೆ. ರಾಮಕೃಷ್ಣ ಹೆಸರು ಹೇಳಿದ್ರೆ ಮನ್ ಮನೆಯ ಬಂದವರು ಇವರು ಇಷ್ಟು ಬೇಗ ದೇವರಾಗ ಹೇಗೆ ಸಾಧ್ಯ ಅಂತ ಒಂದು ಬಗೆಯ ಸಂಶಯ ಬರುತ್ತೆ. ಈಗ ಗಣೇಶನ ತಗೊಳ್ಳೋಣ ಅಂತ ಹೇಳಿದ್ರೆ ಏನಪ್ಪ ಅದು ಒಂದು ವಿಚಿತ್ರವಾದ ಆಕಾರ, ಅದು ಯಾವ್ದಕ್ಕೆ ದೇವರು ಅಂತ ತಗೊಳ್ಳೋದು ಅವನಿಗೆ ಒಂದೇನು ಸಂಶಯ. ಇವ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಮಂತ್ರ ದೀಕ್ಷೆ ಕೊಡ್ತಕ್ಕಂಥವ್ರು ಯಾರು? ಈ ರೀತಿಯಲ್ಲಿ ಒಬ್ಬ ಇಷ್ಟವನ್ನು ಆರಿಸ್ಕೊಳ್ಳೋದಕ್ಕೆ ಕೆಲವರು ಕಷ್ಟಪಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಯಾರೊಬ್ಬ ಗುರುಗಳಿಗೆ ಶರಣಾಗಬೇಕು. ಅವ್ರು ಹೇಳ್ತಾರೆ ನಿನ್ನ ಇಷ್ಟ ಇಂಥ, ಒಮ್ಮೆ ಆ ಗುರು ಇಂಥದ್ದು ನಿನ್ನ ಇಷ್ಟ ಹೇಳಿದ ತಕ್ಷಣ ಮರು ಮಾತಿಲ್ಲದೆ ಒಪ್ಪಿಕೊಳ್ಳುವಂತಹ ಸ್ಥಿತಿ ಒಂದು ಅವನಲ್ಲಿ ಇರಬೇಕಾಗುತ್ತೆ. ಗುರು ವಾಕ್ಯೇಶು ವಿಶ್ವಾಸ ಶ್ರದ್ಧಾ, ಇದು ಎರಡನೇ ಮಾತಿಲ್ವೇ ಇಲ್ಲ. ಗುರುವಿನ ಮಾತಿಗೆ ಎದುರಾಡಿಬಿಡ್ತು ಅಂತಂದ್ರೆ ಮತ್ತೆ ಅವನು ನೀನು ಯಾರನ್ನ ಯಾರ ಹತ್ರ ಬೇಕಾದ್ರೂ ಹೋಗಪ್ಪ ಅಂತ ಅವನು ಕೂಡ ಕೈ ಬಿಟ್ಟು ಬಿಡ್ತಾನೆ. ಇದೊಂದು ಈ ಆಧ್ಯಾತ್ಮಿಕ ಜೀವನದಲ್ಲಿ ಇದೊಂದು ಬಹಳ ಮುಖ್ಯವಾದಂತಹ ಅಂಶ. ಗುರು ಯಾವನೊಬ್ಬನ್ನ ಒದಗಿಸಿಕೊಡ್ತಾನೆ, ನಿನ್ನ ಇವನನ್ನ ನಿನ್ನ ಇಷ್ಟ ದೇವತೆಯನ್ನಾಗಿ ಮಾಡಿದ್ದೇನೆ ಅಂತ. ಇದು ಹೇಗೆ ಅಂತ ಹೇಳಿದ್ರೆ, ಹುಡುಗಿಯೊಬ್ಬರಿಗೆ ಯಾರನ್ನು ಗಂಡನನ್ನಾಗಿ ಆರಿಸ್ಕೊಳ್ಳೋದು ಸಂಯಮವನ್ನು ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ದೇನೇನೆ ಕೊನೆಗೆ ತಂದೆ ತಾಯಿಗಳೇ ನೋಡಿ ಈ ಹುಡುಗ ಇನ್ಮೇಲೆ ನಿನ್ ಗಂಡ ಅಂತ ಮದುವೆ ಮಾಡಿಸಿದ ಮೇಲೆ ಮತ್ತೆ ಎರಡನೇ ಯೋಚನೆ ಮಾಡಬಾರ್ದು. ಅವನೇನಾದ್ರೂ ಒಳ್ಳೆ ಗಂಡನೋ ಸರ್ವ ಏನಾದ್ರೂ ಸ್ವಲ್ಪ ಚೇಷ್ಟೆ ಮಾಡ್ತಾನೆ ಅಂತ ಕಂಡ್ಬಂತು ಅಂದ್ರು ಕೂಡ ಅವನೇ ಗಂಡ. ಇದನ್ನ ಪತಿವ್ರತ ಆಧಾರದಲ್ಲಿ ಹೇಳ್ತಾರೆ ತಿಳ್ಕೊಳ್ಳಿ. ಹೇಗೆ ತಂದೆ ತಾಯಿಗಳು ಒದಗಿಸಿದ್ದ ಗಂಡನನ್ನೇ ತನ್ನ ಪತಿಯೇ ಪರದೈವ ಅಂತನ್ನುವ ಭಾವನೆಯನ್ನು ಹೋಗಬೇಕು ಅಂತಿರ್ತಕ್ಕಂತಹ ಭಾವನೆ ಅವಳಿಗೆ, ತನ್ನ ಹೆಂಡತಿಯೇ ಹೆಂಡತಿಯಲ್ಲಿ ಏಕನಿಷ್ಠೆಯಿಂದ ಇರಬೇಕು ಅಂತ ಹೇಳ್ತಕ್ಕಂತಹ ಬುದ್ಧಿ ಗಂಡನಿಂದ ಕೂಡ ಕೊಡಬೇಕಾಗ್ತದೆ, ಕೊಡಬೇಕು, ಅದಕ್ಕೋಸ್ಕರ ಇರಬೇಕು ಅಂತ ಈಗ ಹೇಳ್ಬಿಟ್ಟಾರೆ. ಎಂದ್ರೆ ಸ್ತ್ರೀಯರೆಲ್ಲ ಕೇಳ್ತಾರೆ, ನಾವು ಮಾತ್ರ ಪತಿವೃತ್ತಿಯರಾಗಿರ್ಬೇಕು, ಅವ್ರು ಮಾತ್ರ ಸಚಿವೃತ್ತಿಯರಾಗಿರ್ಬಾರ್ದು, ಅವರು ಆಗಿರ್ಬೇಕಂತ. ಅದಕ್ಕೆ ರಾಮನ ಉದಾಹರಣೆ ಇದೆ, ಏಕಪತಿ ವ್ರತಸ್ಥ ಶ್ರೀರಾಮಕೃಷ್ಣ ಅಂತೂ ಶ್ರೀರಾಮ ಮಾತೆವರನ್ನ ಹೆಂಡತಿಯನ್ನ ಷೋಡಶಿ ಪೂಜೆಯ ಮೂಲಕ ಯಾವ ರೀತಿಯಲ್ಲಿ ನೋಡ್ಕೊಂಡು ಅಂತ ಹೇಳ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ಈಗ ಆ ಏಕನಿಷ್ಠೆಯನ್ನು ಬೆಳೆಸೋದಕ್ಕೋಸ್ಕರ ಈ ಬಗ್ಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ವಿಚಾರ ಬೇರೆ. ಹೇಗೆ ತಂದೆ ತಾಯಿ ಗುರುತಿಸಿದಂತಹ ಒಬ್ಬ ಗಂಡನನ್ನ ಗಂಡ ಅಂತದ್ದು ಅಪತ್ತಿ ಅಂತಕ್ಕಂತಹ ಭಾವನೆಯಿಂದ ಅವ್ರು ಹೇಗೆ ಹೋಗ್ಬೇಕೋ ಅದೇ ರೀತಿಯಲ್ಲಿ ಗುರು ಒದಗಿಸಿಕೊಟ್ಟಂತಹ ಇಷ್ಟ ದೇವವನ್ನೇ ತನ್ನ ಇಷ್ಟವನ್ನಾಗಿ ಮಾಡಿಕೊಳ್ಬೇಕು. ಅದನ್ನ ಹೇಗೆ ಇಷ್ಟವನ್ನಾಗಿ ಮಾಡ್ಕೊಳ್ಳೋದು? ಅವನನ್ನೇ ನೋಡ್ತಾ, ಅವನ ಜಪವನ್ನೇ ಮಾಡ್ತಾ, ಅವನ ಗುಣಕಥನವನ್ನೇ ಕೇಳ್ತಾ, ಅವನ ಕುರಿತಾಗಿಯೇ ಮಾತನಾಡ್ತಾ, ಅವನಿಗೆ ಪೂಜಾದಿಗಳನ್ನು ಸಲ್ಲಿಸ್ತಾ, ಅವನಿಗೆ ತನ್ನ ಅರ್ಪಣೆಯನ್ನೆಲ್ಲ ಮಾಡಿಕೊಳ್ತಾ, ತನ್ನ ಸುಖ ಕಷ್ಟಗಳನ್ನೆಲ್ಲ ಅವನ ಹತ್ರವೇ ಹೇಳ್ಕೊಳ್ತಾ, ಅವನೊಂದಿಗೆ ಒಂದು ಬಗೆಯ ಸಾಧಾತ್ಮ್ಯವನ್ನು ಬೆಳೆಸ್ಕೊಳ್ಳುವಂತ ಪ್ರಯತ್ನ ಮಾಡಬೇಕಿದೆ. ಆಗ ಸಾಧ್ಯ ಆಗ್ತದೆ. ಎಷ್ಟೋ ಜನ ಅಪರಿಚಿತರನ್ನು ನಾವು ಸ್ನೇಹಿತರನ್ನಾಗಿ ಮಾಡಿಕೊಂಡು ಆಮೇಲೆ ಅವರು ಆಪ್ತ ಸ್ನೇಹಿತರಾಗುವುದಿಲ್ಲವೇ? ಒಬ್ಬರು ಅವ್ರ ಮನೆಯಲ್ಲೋ ನಮ್ಮ ಮನೆಯಲ್ಲೋ, ಅವನೂರು ಯಾವುದೋ ನಮ್ಮನೂರು ಯಾವುದೋ, ಎಲ್ಲೋ ಒಂದ್ ಕಡೆ ಗಂಟು ಬಿಡ್ತೇವೆ. ಮೊದಲು ಮೊದಲು ಅವ್ರು ಹೇಗೆ ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇರ್ತೇವೆ, ನಾನು ಹೇಗೆ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಒಂದೊಂದೇ ಮಾತು, ಎರಡೆರಡೇ ಮಾತು, ನಮ್ಮ ಮಾತು ಕೇಳಿ ಅವ್ರು ಯೋಚನೆ ಮಾಡ್ತಾರೆ, ಅವ್ರ ಮಾತು ಕೇಳಿ ನಾವು ಯೋಚನೆ ಮಾಡ್ತೇವೆ. ಮೇಲಿನಲ್ಲಿಗೆ ನಾವಿಬ್ಬರು ಕೂಡಿ ಬಾಳಬೇಕಾದಂತಹ ಅಕ್ಕಪಕ್ಕದಲ್ಲೇ ಬಾಡಿಗೆ ಮನೆಯಲ್ಲಿ ವಾಸವಾಗಿತ್ತು, ಒಟ್ಟಿಗಿರಲೇಬೇಕಾದಂತಹ ನೆರೆಕರೆಯವರಾಗಿರಲೇಬೇಕಾದಂತಹ ಸಂದರ್ಭ ಬಂದಾಗ ಹೀಗೆ ಮೇಲಿನಲ್ಲಿಗೆ ಮಾತನಾಡ್ತಾ ಮಾತನಾಡ್ತಾ ನಾವು ನಮ್ಮ ಸಂಬಂಧವನ್ನ ಗಾಢವಾಗಿಸೋದಿಲ್ವೇನು? ಆಗ್ಬಿಡುತ್ತದೆ ಅಭ್ಯಾಸದಿಂದ. ಅಂತೂ ಈ ಬಗೆಯ ಏಕನಿಷ್ಠೆ ಅತ್ಯಂತ ಅವಶ್ಯಕ. ಆದರೆ ಆದರೆ ಇನ್ನೊಬ್ಬ ದೇವ, ಮತ್ತೊಬ್ಬ ದೇವ, ಇನ್ನೊಬ್ಬ ದೇವಿ, ಮತ್ತೊಬ್ಬಳು ದೇವಿ ಅಂತ ಹೇಳ್ತಕ್ಕಂಥವರೆಲ್ಲ ಇರುವಾಗ ಅವರ ವಿಷಯದಲ್ಲಿ ನಮ್ಮ ಭಾವನೆ ಹೇಗಿರಬೇಕು? ಈ ಏಕನಿಷ್ಠೆಯ ಘಾಟಿಯಲ್ಲಿಯೇ ನಿಮ್ಮ ದೇವರು ಕಳಪೆ, ನಮ್ಮ ದೇವರು ಹೆಚ್ಚು ಅಂತ ಹೇಳ್ತಕ್ಕಂಥ ಈ ಮಾತುಗಳನ್ನೆಲ್ಲ ಹುಟ್ಕೊಂಡಿದ್ದರು. ಆದರೆ ಹುಟ್ಕೊಳ್ಬೇಕಾದ ಕಾರಣವೇ ಇಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ ಇದ್ರ ಬಗ್ಗೆ. ಬಂಗಾಳದಲ್ಲಿ ಶಾಕ್ತರು ಅಂತ ಇದ್ದಾರೆ, ವೈಷ್ಣವರು ಅಂತ ಇದ್ದಾರೆ. ಆ ವೈಷ್ಣವರು ಜನ ಮಾತಾಡ್ಕೊಳ್ತಾ ಇರ್ತಾರೆ, ನಮ್ಮ ಕೃಷ್ಣ ಭವಸಾಗರವನ್ನ ಭವಸಾಗರದಲ್ಲಿ ನೌಕೆಯನ್ನ ನಡೆಸತಕ್ಕಂತಹ ಅಂಬಿಗ, ನಮ್ಮನ್ನ ಸಾಗರವನ್ನು ದಾಟಿಸುವಂತೆ ಮಾಡ್ತಾರೆ. ಅಂತಹ ಸಮರ್ಥ ಅಂಬಿಗ. ಅವರು ಆ ತರ ಹೇಳೋದು ಒಂದು ಹೆಮ್ಮೆಯಿಂದ, ತಮ್ಮ ದೇವರು ಎಷ್ಟು ಸಮರ್ಥ ಅಂತ ತೋರಿಸೋದಕ್ಕೋಸ್ಕರ ಆ ರೀತಿಯಲ್ಲಿ ಹೇಳಿದ್ರೆ. ಶಾಕ್ತರು, ಶಾಕ್ತರು ಅಂದ್ರೆ ದೇವಿಯ ಆರಾಧಕರು. ಅವರು ಹೊಡ್ತಕ್ಕಂತ ಚುಚ್ಚು ಮಾತು ನೋಡಬೇಕು. ನಮ್ಮ ತಾಯಿ ರಾಜರಾಜೇಶ್ವರಿ, ಅವಳಿಗೇನು ಬಂತು ದೋಣಿ ನಡೆಸೋ ಕೆಲಸ, ಅವಳಿಗೇನು ದರ್ದು ದೋಣಿ ನಡೆಸೋ ಕೆಲಸ. ಅದಕ್ಕೆ ಆ ಕಣಪನನ್ನ ನೇಮಕ ಮಾಡಿದ್ದಾಳೆ. ಅವ್ರ ಅಂಬಿಗ ಅಂದದಕ್ಕೆ ಇವ್ರು ಕೊಟ್ಟ ಮಾತು. ಆದ್ರೆ ಕಾಳಿ ಯಾರೋ ಕೃಷ್ಣನೋ ಅವನೇ. ಶ್ರೀರಾಮಕೃಷ್ಣರೇ ಶರೀರವನ್ನ ಬಿಟ್ಟ ಸಂದರ್ಭದಲ್ಲಿ ಶಾರದಾ ಮಾತೆಯವರು ಅಮ್ಮ ಕಾಳಿ ನನ್ನ ಬಿಟ್ಟೋರಿಯ ಅಂತ ಕೇಳಿದ್ರು. ಶ್ರೀರಾಮಕೃಷ್ಣರನ್ನ ಸರ್ವದೇವ ದೇವಿ ಸ್ವರೂಪ ಅಂತ ಇವತ್ತಿಗೂ ಕೂಡ ರಾಮಕೃಷ್ಣ ಸಂಪ್ರದಾಯದ ಜನವೆಲ್ಲ ಹೇಳ್ತಾ ಇದ್ದಾರೆ. ಶ್ರೀ ಶಾರದಾ ದೇವಿಯವರನ್ನು ಸರ್ವದೇವ ದೇವಿ ಸ್ವರೂಪಿಣಿ ಅಂತ ಕರೆಯಲಾಗಿದೆ. ಸ್ವಯಂ ಶ್ರೀರಾಮಕೃಷ್ಣರಲ್ಲೂ ಕೂಡ ಆ ಬಗೆಯ ಆವಿರ್ಭಾವಗಳು, ರಾಮನು ಕೃಷ್ಣನು ಶ್ರೀಯೋ ಕಾಳಿಯೋ ಎಲ್ಲರೂ ಕೂಡ ಆವಿರ್ಭಾವ ಆಗಿರ್ತಕ್ಕಂಥದ್ದನ್ನ ಜನಗಳು ಭಕ್ತಾದಿಗಳು ಕಂಡು. ಒಮ್ಮೆ ಏನಾಯ್ತು, ತುಂಬಾ ಸ್ವಾರಸ್ಯಕರವಾದಂತಹ ಒಂದು ಘಟನೆ ನಡೆಯಿತು. ಒಬ್ಬಳು ಭಕ್ತಿ ದಕ್ಷಿಣೇಶ್ವರಕ್ಕೆ ಬರ್ತಾ ಇದ್ರು. ಅವಳು ಶ್ರೀರಾಮಕೃಷ್ಣನಿಂದ ಪ್ರಭಾವಿತಳಾಗಿ ಸಾಕ್ಷಾತ್ ಶಿವನೇ ಶ್ರೀರಾಮಕೃಷ್ಣ ಅಂತನ್ನುವ ಅನುಭವವನ್ನು ಪಡಿತಾರೆ. ಅವಳ ನಂಬಿಕೆ ಅಷ್ಟು ಬಲವಾಗಿತ್ತು. ಆದ್ರೆ ಅಲ್ಲೇ ನಲಬತ್ ಖಾನೆಯಲ್ಲಿ ಶಾರದಾದೇವಿಯವರಿದ್ದಾರೆ. ಅವಳನ್ನು ಮಾತ್ರ ಪಾರ್ವತಿ ಅಂತ ತಿಳಿಯುವ ಗೋಜಿಗೆ ಹೋಗಲಿಲ್ಲ ಅವಳು. ಅವಳೊಂದು ಸಾಮಾನ್ಯ ಹಿಂಸೆ, ಏನೋ ಪುಣ್ಯ ಇತ್ತು, ಪೂರ್ವಜನದ ಪುಣ್ಯ ಇತ್ತು, ಅದಕ್ಕೆ ಅವತಾರ ಪೂಜನ ಪತ್ನಿಯಾಗಿ ಒಂದು ವ್ಯವಸ್ಥೆ ಆಗಿದೆ ಅಷ್ಟೇನೆ. ಅವಳ ಭಾವನೆ ಈ ರೀತಿಯಲ್ಲಿ ಇತ್ತು. ಒಂದಾನೊಂದು ದಿನ ಅವಳು ಬರೀತಾರೆ ದಕ್ಷಿಣೇಶ್ವರಕ್ಕೆ. ಆಗ ಶ್ರೀರಾಮಕೃಷ್ಣ ತಮ್ಮ ಕೋಣೆಯಲ್ಲಿರಲಿಲ್ಲ. ಪಂಚವಡಿಯ ಹತ್ತಿರದಲ್ಲೇ ಒಂದು ಬಿಲ್ವ ಮರ ಇತ್ತು. ಆ ಬಿಲ್ವ ಮರದ ಕೆಳಗಡೆ ಆಸೀನರಾಗಿ ಕುಳಿತಿದ್ದಾರೆ. ಸುತ್ತಮುತ್ತ ಕೆಲವು ಭಕ್ತರು ಕೂಡ ಕುಳಿತಿದ್ದಾರೆ. ಎಲ್ಲರೂ ಗಾಢ ಧ್ಯಾನಸ್ಥರಾಗಿದ್ದಾರೆ. ಇವಳು ಹೋಗಿ ನೋಡ್ತಾಳೆ, ಎಲ್ಲರೂ ಗಾಢ ಧ್ಯಾನಸ್ಥರಾಗಿರೋದ್ರಿಂದ ಇವಳು ಕೂಡ ಅಲ್ಲಿ ಕುಳಿತುಕೊಂಡು ಶ್ರೀರಾಮಕೃಷ್ಣ ಮೇಲೆ ಧ್ಯಾನ ಮಾಡ್ತಾ ಇರ್ತಾಳೆ. ಈ ಕಣ್ ತೆರೆದು ನೋಡ್ತಾರೆ, ಇದ್ದಕ್ಕಿದ್ದಂತೆ ಕಣ್ ತೆರೆದು ನೋಡಬೇಕು ಅಂತ ಅವ್ರಿಗೆ ಬಂದಾಗುತ್ತೆ. ಕಣ್ ತೆರೆದು ನೋಡ್ತಾಳೆ ನೋಡ್ತಾಳೆ ಅಲ್ಲಿ ಶ್ರೀರಾಮಕೃಷ್ಣ ಇಲ್ಲ, ಸಾಕ್ಷಾತ್ ಶಿವ ಕೂತಿದ್ದಾನೆ ಜ್ಯೋತಿರ್ಮಯರಾಗಿ. ಬಟ್ಟೆ ಅಲ್ಲ, ಆ ಶಿವನ ತೊಡೆಯ ಮೇಲೆ ಕುಳಿತಿದ್ದಾಳೆ ಪಾರ್ವತಿ ಅಲ್ಲ ಶಾರದಾದೇವಿ. ಇವಳು ಕಣ್ ಚಿಕ್ಕೊಂಡು ನೋಡಿದ್ರು, ಕಣ್ಣು ಮುಚ್ಚಿ ತೆರೆದು ನೋಡಿದ್ರು. ಏನ್ ನೋಡಿದ್ರು ಕೂಡ ಅವನು ಶಿವ, ಇವನು ಶಾರದೆ. ಶಾರದೆ ಹೇಗೆ ಬಂದು ಇಲ್ಲಿ ಅಂತ ಭಾವಿಸಿ ತಕ್ಷಣ ನಲಬತ್ ಖಾನೆಗೆ ಓಡಿದ್ಲು. ಎದಕ್ಕೂ ಶಾರದಾದೇವಿ ಬಂದು ಕೂತಿದ್ಲೋ ಅಥವಾ ಅಲ್ಲೇ ಇದ್ದಾಳ ನೋಡೋಣ ಅಂತ ನಲಬತ್ ಖಾನೆಗೆ ಓಡಿದ್ಲು. ಓಡದೆ ಶಾರದಾದೇವಿಯವರು ಯಥಾ ಪ್ರಕಾರ ಅಡಿಗೆ ಕೆಲಸದಲ್ಲಿ ಮಗ್ನಾಗಿದ್ದಾರೆ. ಅಯ್ಯೋ ಶಾರದಾದೇವಿ ಇಲ್ಲಿದ್ದಾರೆ? ಇಲ್ಲ, ನನಗೆ ಬುದ್ಧಿಭ್ರಮೆ ಆಗಿರ್ಬೇಕು ಅಂತ ಕಾಣುತ್ತೆ ಅಂತ ವಾಪಸ್ ಬರ್ತಾಳೆ. ಬಂದು ನೋಡಿದ್ರೆ ಯಥಾ ಪ್ರಕಾರ ಶ್ರೀರಾಮಕೃಷ್ಣೇ ಅಲ್ಲಿ ಧ್ಯಾನದಲ್ಲಿ ಕುಳಿತಿದ್ದಾರೆ. ಯಥಾ ಪ್ರಕಾರ ಇದೆ, ರಾಮಕೃಷ್ಣ ಇದ್ದಾರೆ, ಭಕ್ತರಿದ್ದಾರೆ. ಪುನಃ ಅವಳಲ್ಲಿ ಕುಳಿತುಕೊಂಡು ಧ್ಯಾನಸ್ಥಲಾಗ್ತಾರೆ. ಇದಕ್ಕಿದ್ದಂತೆ ಮತ್ತೊಮ್ಮೆ ಕಣ್ ತೆರೆದು ನೋಡಬೇಕು ಅಂತ ಆಸೆ ಆಗುತ್ತೆ ಅವಳಿಗೆ. ನೋಡ್ತಾಳೆ ಪುನಃ ಶಿವ, ಅದೇ ಶಾರದೆ ತೊಡೆಯ ಮೇಲೆ. ಅಲ್ಲಿ ಪಾರ್ವತಿಯಾಗಿ ಕೂರ್ತಿಲ್ಲ ಅವಳು, ಶಾರದಾರೂಪದಿಂದಲೇ ಕುಳಿತಿದ್ದಾರೆ. ಆದ್ರೆ ಶ್ರೀರಾಮಕೃಷ್ಣ ಮಾತ್ರ ಶಿವನಾಗಿದ್ದಾರೆ. ಶ್ರೀರಾಮಕೃಷ್ಣರು ತನ್ನನ್ನು ನೀನು ಶಿವ ಆಗಿ ಭಾವಿಸುವುದಾದ್ರೆ ಅವಳು ಶಿವೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ಬಗೆಯ ದರ್ಶನವನ್ನು ಅವಳಿಗೆ ಅನುಗ್ರಹ ಮಾಡಿದ್ದಾರೆ. ಹೀಗೆ ಶ್ರೀರಾಮಕೃಷ್ಣರು ವಿಷ್ಣುವಾಗಿ, ಶಿವನಾಗಿ, ಕಾಳಿಯಾಗಿ, ಎಲ್ಲ ಬಗೆಯಾಗಿ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ದರ್ಶನ ಕೊಟ್ಟಂತಹದನ್ನು ನಾವು ಅವರ ಜೀವನದಲ್ಲಿ ನೋಡ್ತೇವೆ. ಹಾಗೆಯೇ ಶಾರದಾದೇವಿಯವರು ಕೂಡ ದರ್ಶನ ಕೊಟ್ಟದ್ದನ್ನ, ಶ್ರೀರಾಮಕೃಷ್ಣ ಅವರಿಗೆ ಆ ಬಗ್ಗೆ ಅನುಭವ ಮಾಡಿಸಿದ್ದನ್ನ ನಾವು ಅವ್ರ ಜೀವನದಲ್ಲಿ ನೋಡ್ತೇವೆ. ಇದೆಲ್ಲ ಮಾನುಷವಾದಂತಹ ದೃಷ್ಟಿಯಿಂದ ನಾವು ನೋಡಿದ್ರೆ ಅರ್ಥವಾಗುವುದಿಲ್ಲ. ಸ್ವಲ್ಪ ಆಧ್ಯಾತ್ಮಿಕ ದೃಷ್ಟಿಯಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಬರೀಬೇಕಾಗುತ್ತೆ. ಆಗಿದ್ರೆ ಮಾತ್ರ ಅದನ್ನು ಅರ್ಥ ಆಗ್ತಕ್ಕಂಥದ್ದು. ಅಂತೂ ಒಬ್ಬನೇ ಚೈತನ್ಯ, ಅವನು ಶಿವನಾಗಿದ್ದಾನೆ, ಅವನೇ ಕಾಳಿಯಾಗಿದ್ದಾನೆ, ಅವನೇ ಬ್ರಹ್ಮ ವಿಷ್ಣು ಮಹೇಶ್ವರಾಗಿದ್ದಾನೆ, ಸಕಲ ದೇವ ದೇವಿಯರು ಅವನೇ ಆಗಿದ್ದಾನೆ ಅಂತ ಹೇಳ್ತಕ್ಕಂಥ ತತ್ವವನ್ನು ಶ್ರೀ ರಾಮಕೃಷ್ಣ ಇಲ್ಲಿ ಮನದಟ್ಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾ ಇದ್ದಾರೆ. ಆದ್ರೆ ಎಲ್ಲಾ ಮೂರ್ತಿಗಳು ಒಬ್ಬನೇ ಭಗವಂತನ ವಿವಿಧ ರೂಪ ಎಂಬುದನ್ನು ಮಾತ್ರ ನಿನ್ನ ಮನಸ್ಸಿಗೆ ಚೆನ್ನಾಗಿ ಒತ್ತಿ ತಿಳಿಸಬೇಕು. ನಮ್ಮ ಮನಸ್ಸಿಗೆ ಒತ್ತಿ ತಿಳಿಸಬೇಕು ಅಂತ ಹೇಳಿದ ಯಾತಕ್ಕೆ ಅಂತ ಹೇಳಿದ್ರೆ, ಅದಾಗಲೇ ನಾವು ಆ ದೇವರು ಬೇರೆ, ಈ ದೇವರು ಬೇರೆ, ಹಲವಾರು ದೇವರು ಅಂತ ಹೇಳ್ತಕ್ಕಂಥ ಆ ಭಾವನೆಯನ್ನು ಒತ್ತಿ ತಿಳಿಸಿ ಆಗಿರಿ. ಅದು ಏನ್ ಮಾಡಿದ್ರು ಹೋಗುವುದಿಲ್ಲ. ಅಷ್ಟು ಒತ್ತಿ ತಿಳಿಸಿದ್ದನ್ನ ನಾವು ಅಳಿಸ್ಬೇಕಾದ್ರೆ ಅಷ್ಟೇ ಒತ್ತಿ ಇನ್ನೊಂದು ವಿಷಯವನ್ನು ತಿಳಿಸಬೇಕಾಗುತ್ತೆ ಅನ್ನೋ ದೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ಒತ್ತಿ ತಿಳಿಸಿ ಈ ಮಾತನ್ನು ಅಂತ ಯಾರ ಮೇಲೂ ದ್ವೇಷ ಇಟ್ಕೊಂಡಿದ್ದು ಇಟ್ಕೊಂಡಿದ್ಕೂಡುದು ಶಿವನ ಮೇಲೆ ದ್ವೇಷ ಮಾಡ್ತು ಅಂತ ಹೇಳಿದ್ರೆ ವಿಷ್ಣುವಿಗೂ ಕೂಡ ಬೇಸರವಾಗುತ್ತೆ. ವಿಷ್ಣುವಿನ ಮೇಲೆ ದ್ವೇಷ ಮಾಡ್ತು ಅಂತ ಹೇಳಿದ್ರೆ ಶಿವನಿಗೂ ಬೇಸರವಾಗುತ್ತೆ. ಯಾತಕ್ಕೆ ಅಂತರಂಗದಲ್ಲಿ ಹರಿಯತಕ್ಕಂತಹ ಚೈತನ್ಯ ಏರ್ಪ್ರತವು ಒಂದೇ, ಹೊರಗಡೆ ಇರತಕ್ಕಂತಹ ಆಕಾರ ಮಾತ್ರವೇ. ಈ ಮಾತು ಎಲ್ಲರಿಗೂ ಅನ್ವಯವಾಗುತ್ತದೆ. ಜೀವಕೋಟಿಗೆಲ್ಲವೂ ಕೂಡ ಅದೇ ಪರಬ್ರಹ್ಮ ವಸ್ತುವೇ ಆಗಿದೆ, ಅದೇ ಪರಬ್ರಹ್ಮ ಚೈತನ್ಯವೇ ಆಗಿದೆ. ಇರುವೆಯಿಂದ ಹಿಡಿದು ಪರಬ್ರಹ್ಮದವರೆಗೆ ಎಲ್ಲವೂ ಕೂಡ ಅದೇ ಚೈತನ್ಯ. ಹೊರಗಡೆ ರೂಪರೇಖೆಗಳು ಮಾತ್ರ ಬೇರೆ ಬೇರೆ. ಆತ್ಮಕ್ಕೆ ಲಿಂಗ ಭೇದ ಇಲ್ಲ. ಶ್ವೇತಾಶ್ವತರ ಉಪನಿಷತ್ತು ಹೇಳ್ತದೆ, ಅದೇ ಪರಬ್ರಹ್ಮವೇ ಗಂಡಸಾಗಿದ್ದಾನೆ, ಅದೇ ಪರಬ್ರಹ್ಮವೇ ಹೆಂಗಸಾಗಿದ್ದಾನೆ, ಅದೇ ಪರಬ್ರಹ್ಮವೇ ಮುದುಕನಾಗಿದ್ದಾನೆ, ಅದೇ ಬ್ರಹ್ಮ ಹುಡುಗಿಯಾಗಿದ್ದಾನೆ, ಯುವತಿಯಾಗಿದ್ದಾನೆ, ಎಲ್ಲವೂ ಕೂಡ. ಆದ್ರಿಂದ ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಅದು ತಲುಪುವಂತಹದ್ದು ನಮ್ಮ ಇಷ್ಟ ದೇವರಿಗೆ ಅಂತನೋ ಒಂದು ಭಾವನೆ ಇದ್ರೆ ಸಾಕು. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತ್. ಕೇಶವ ಯಾರಿಗೆ ಇಷ್ಟ ದೇವನೇ ಆಗಿರ್ತಾನೋ ಅವನು ಹೇಳ್ತಕ್ಕಂತ ಮಾತಿದೆ. ಯಾರಿಗೆ ಶಿವನೇ ಇಷ್ಟ ದೇವತೆ ಆಗಿರ್ತಾನೋ ಅವನು ಯಾವ್ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಕೂಡ ಆ ನಮಸ್ಕಾರವನ್ನು ತಲುಪತಕ್ಕಂತಹದ್ದು ಶಿವನಿಗೆ. ವೇಷ ಪಲ್ಲಟ ಮಾಡಿಕೊಂಡು ಬಂದಾಗ ನಾವು ಸ್ವಾಭಾವಿಕವಾಗಿ ಮೋಸ ಹೊಂದುತ್ತೇವೆ. ಅರ್ಜುನ ಪಾಶುಪತ ಅಸ್ತ್ರಕ್ಕಾಗಿ ಈಶ್ವರನ ಕುರಿತಾಗಿ ತಪಸ್ಸು ಮಾಡ್ತಾರೆ, ಶಿವಲಿಂಗವನ್ನು ಇಟ್ಕೊಂಡು ತಪಸ್ಸು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಶಿವಲಿಂಗಕ್ಕೆ ಅವನು ಬಿಲ್ಲು ಪತ್ರ ನಡ್ತಾ ಇದ್ದಾನೆ. ಆವತ್ತಿಗೆ ಅಲ್ಲಿ ಒಬ್ಬ ಬೇಡವನು ಬರ್ತಾನೆ, ಕಿರಾತ ಅರ್ಜುನೀಯ ಅಂತನೂ ಹೆಸರಿನಲ್ಲಿ ಪ್ರಸಿದ್ಧವಾದಂತಹ ಅಂಶ ಅದು. ಶಿವ ಬೇಡಗಳ ರೂಪದಲ್ಲಿ ಬರ್ತಾನೆ, ಅಲ್ಲಿ ಕಿರಾತನ ರೂಪದಲ್ಲಿ ಬರ್ತಾನೆ. ಬರ್ತಾ ಇದ್ರೆ ಬಂದು ನಿಂತಿದ್ರೆ ಈ ಅರ್ಜುನ ಆಗಿದಂತಹ ಪ್ರತಿಯೊಂದು ಬಿಲ್ವ ದಳ ಮರುಕ್ಷಣದಲ್ಲಿ ನೋಡಿದ್ರೆ ಆ ಕಿರಾತನ ತಲೆ ಮೇಲೆ ಇರ್ತಿತ್ತು. ಇದೇನು ಹೀಗೆ, ಇವನೇನೋ ಒಬ್ಬ ಮಾಯಾನಿ ಇರಬೇಕು ಅಂತ ಯುದ್ಧ ಹುಡ್ತಾನ. ಕೊನೆಗೆ ಅವನಿಗೆ ಗೊತ್ತಾಗ್ತದೆ ಅವನೇ ಸಾಕ್ಷಾತ್ ಶಿವ ಅಂತ ದರ್ಶನವನ್ನು ಕೊಡ್ತಾನೆ. ಹೀಗೆ ವೇಷ ಪಲ್ಲಟ ಮಾಡಿಕೊಂಡು ಬರ್ತಾನೆ ಒಬ್ಬನೇ ಭಗವಂತ. ಅದನ್ನೇ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಬ್ಬನೇ ಭಗವಂತನ ಬೇರೆ ಬೇರೆ ರೂಪದಲ್ಲಿ ಬರುವುದಿಂದ ಯಾರ ಮೇಲೂ ದ್ವೇಷ ಇಟ್ಕೊಂಡಿರ್ಕೂಡುದು, ಯಾವ ದೇವರ ಮೇಲೂ ದ್ವೇಷ ಇಟ್ಕೊಂಡಿರಬಾರ್ದು ಅಂತ. ಒಬ್ಬನೇ ಭಗವಂತನ ಭಿನ್ನ ರೂಪ ಮಾತ್ರ ಯಾರು, ಶಿವ, ಕಾಳಿ, ಹರಿ ಎಲ್ಲರು. ಇದನ್ನು ಯಾರು ಅರಿತುಕೊಂಡಿದ್ದಾನೋ ಆತನೇ ಧನ್ಯ ಅಂತ ಹೇಳ್ತಾ, ಹೊರಗೆ ಶೈವ, ಒಳಗೆ ಶಾಕ್ತ, ಮುಖದಿ ಹರಿಯ ನುದೀಪನು ಅಂತನೋ ಒಂದು ವಾಕ್ಯವನ್ನು ಹೇಳ್ತಾರೆ. ಒಬ್ಬನೇ ವ್ಯಕ್ತಿ ಹೊರಗೆ ಶೈವನಾಗಿಯೂ ಒಳಗೆ ಶಾಸ್ತ್ರನಾಗಿಯೂ ಬಾಯಿಯಲ್ಲಿ ಹರಿ ಸ್ತುತಿಯನ್ನು ಮಾಡ್ತಾ ಇರಬಹುದು. ಹಣೆಯ ಮೇಲೆ ವಿಭೂತಿ ಪಟ್ಟಿಯನ್ನು ಬಳಿದು ಕೂಡ ಒಳಗಡೆ ದೇವಿಯನ್ನ ಆರಾಧಿಸಿಕೊಂಡು ಬಾಯಿನಲ್ಲಿ ಹರಿನಾಮಸ್ಮರಣೆ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಮುಂದುವರೆಸ್ತಾ ಹೇಳ್ತಾರೆ, ಒಂದು ಕಿಂಚಿತ್ತೂ ಕಾಮಕ್ರೋಧಾದಿಗಳು ಇಲ್ಲದೆ ಇದ್ವು ಅಂದ್ರೆ ಶರೀರ ಬದುಕಿರುದು. ಆದ್ರಿಂದ ಅವು ಕೇವಲ ಕನಿಷ್ಠ ಪ್ರಮಾಣದಲ್ಲಿರುವಂತೆ ನೋಡಿಕೊಳ್ಬೇಕು. ಇದು ಬೇರೆ ವಿಚಾರ. ಕಾಮಕ್ರೋಧಾದಿಗಳು ಇರಬೇಕೇ ಬೇಡವೇ? ಕಾಮಕ್ರೋಧಾದಿಗಳು ಆಧ್ಯಾತ್ಮಿಕ ಜೀವನಕ್ಕೆ ಮಾರಕ. ಒಂದು ಮಾತ್ರಕ್ಕೆ ಅವುಗಳನ್ನ ಇದ್ದಕ್ಕಿದ್ದಂತೆ ನಿಶೇಷವಾಗಿ ಮಾಡ್ಕೊಂಡು ಬಿಟ್ಟರೆ ಶರೀರ ನಿಲ್ಲೋದಿಲ್ಲ ಅಂತ ವಾಕ್ಯವನ್ನು ಹೇಳ್ತಾರೆ. ಈ ಶರೀರ ಆಗಿರತಕ್ಕಂಥದ್ದು ಇಲ್ಲಿ ಈ ಭೂಲೋಕದಲ್ಲಿ ಇದ್ದು ಇದರ ಒಂದು ಕಾರ್ಯಕಲಾಪಗಳು ಏನೇನು ಆಗಬೇಕು ಅದು ಆಗ್ಬೇಕಾಗಿದ್ರೆ ಭಗವಂತನ ಸಾಕ್ಷಾತ್ಕಾರ ಆಗುವವರೆಗಾದರೂ ಕೂಡ ಈ ಶರೀರ ಬೇಕೇ ಬೇಕಲ್ಲ. ಆದರೆ ಭಗವಂತನ ಸಾಕ್ಷಾತ್ಕಾರ ಆಗುವವರೆಗಾದರೂ ಈ ಶರೀರ ಇರಬೇಕಾದ್ರೆ ಕಾಮಕ್ರೋಧಾದಿಗಳು ಕಿಂಚಿತ್ತಾದರೂ ಇರಬೇಕಾಗತ್ತೆ ಅಂತ ಒಂದು ಹೊಸ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಆ ಕಾಮಕ್ರೋಧಾದಿಗಳು ಇರೋದ್ರಿಂದನೇ ಶರೀರ ಇರುವುದಕ್ಕೆ ಸಾಧ್ಯ ಆಗೋದು. ಆದರೆ ಆ ಕಾಮಕ್ರೋಧಾದಿಗಳು ಯಾವ ರೀತಿ ಇರಬೇಕು, ಕನಿಷ್ಠ ಪ್ರಮಾಣದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಅವುಗಳು ನಮ್ಮನ್ನ ಆಳ್ಬಾರದು, ಅವುಗಳು ಹೇಳಿದಂತೆ ನಾವು ಕೇಳುವಂತೆ ಆಗ್ಬಾರ್ದು. ನಮ್ಮ ಹತೋಟಿಯಲ್ಲಿ ಅವು ಇತ್ತು ಅಂತ ಹೇಳಿದ್ರೆ ಯಾವುದೇ ಬಗೆಯ ಭಯ ಇಲ್ಲ. ಇದೊಂದು ಒಳ್ಳೆಯ ವಿಚಾರ. ಮುಂದುವರೆದ ಹೇಳ್ತಾರೆ, ಕೇದಾರನ ಕಡೆ ನೋಡಿಕೊಂಡು ಹೇಳ್ತಾರೆ, ಈತ ಸರಿ ನಿತ್ಯವನ್ನು ಒಪ್ತಾನೆ, ಲೀಲೆಯನ್ನು ಒಪ್ತಾನೆ. ಈತ ಬ್ರಹ್ಮನನ್ನು ಒಪ್ಪಿಕೊಳ್ಳುವುದೇ ಅಲ್ಲದೆ ದೇವದಿದೆ, ಮಾನುಷನಿದೆ ಇವುಗಳನ್ನು ಕೂಡ ಒಪ್ಪಿಕೊಳ್ತಾನೆ. ಇದು ಇನ್ನೊಂದು ವಿಚಾರ. ಕೇದಾರನಾಥ ಅಂತ ಹೇಳ್ತಕ್ಕಂಥ ಒಬ್ಬ ಭಕ್ತನ ಕುರಿತಾಗಿ ಹೇಳ್ತಾನೆ, ಈತ ಸರಿ ಈತ ನಿತ್ಯವನ್ನು ಒಪ್ಕೊಳ್ತಾನೆ, ಲೀಲೆಯನ್ನು ಒಪ್ಕೊಳ್ತಾನೆ. ಇದನ್ನೆಲ್ಲ ವಿವಸ್ತು ಅಂತ ಹೇಳಿದ್ರೆ ಗಂಟೆಗಟ್ಟಲೆ ತಗೊಳ್ತಕ್ಕಂಥ ಅಂಶಗಳು. ನಿತ್ಯ ಮತ್ತು ಲೀಲೆ, ನಿತ್ಯ ಪರಬ್ರಹ್ಮ ವಸ್ತು, ಲೀಲೆ ಅವನ ಬೇರೆ ಬೇರೆ ಆವಿರ್ಭಾವಗಳು, ತನ್ನ ಮೂಲಕ ಉಂಟಾಗ್ತಕ್ಕಂಥ ಆಟಗಳು ನಾಟಕಗಳು ಏನೇನಿದೆಯೋ ಅವೆಲ್ಲವೂ ಕೂಡ ಪರಮಾತ್ಮನದೇ ಆದ್ರಿಂದ ಅದು ಕೂಡ ಸತ್ಯ. ಆದ್ರಿಂದ ಅದನ್ನು ಒಪ್ಪಿಕೊಳ್ಬೇಕು. ನಿತ್ಯನಾದಂತಹ ಪರಬ್ರಹ್ಮ ವಸ್ತುವನ್ನು ಒಪ್ಪಿಕೊಳ್ಬೇಕು, ಅವನದ್ದೇ ಆವಿರ್ಭಾವವಾಗಿರ್ತಕ್ಕಂತಹ ಈ ಜಗತ್ತಿನ ಲೀಲೆಯನ್ನು ಕೂಡ ಒಪ್ಪಿಕೊಳ್ಬೇಕು. ಈತ ಒಪ್ಕೊಂಡಿದ್ದಾನೆ, ಸರಿಯಾಗಿದೆ. ಇದು ಮುಂದುವರಿಸ್ತಾ ಹೇಳ್ತಾರೆ, ಕೇದಾರನ ದೃಷ್ಟಿಯಿಂದ ರಾಮಕೃಷ್ಣ ಪರಮಹಂಸರು ಅಂತ ಒಂದು ಅವತಾರ, ರಾಮಕೃಷ್ಣರು ಕೂಡ ಅವತಾರ ಆಗಿರ್ತಕ್ಕಂತಹ ಮಾತನ್ನ ಕೇದಾರನಾಥ ಒಪ್ಕೊಂಡಿರ್ತಾರೆ. ನಿತ್ಯ ಗೋಪಾಲನ ಕಡೆ ದೃಷ್ಟಿ ಹಾಕಿ ಪರಮಹಂಸರು ಈಗ ಹೇಳ್ತಾ ಇದ್ದಾರೆ, ಈತ ಬಹಳ ಉನ್ನತ ಅವಸ್ಥೆಯಲ್ಲಿದ್ದಾನೆ. ಉನ್ನತ ಅವಸ್ಥೆ ಅಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಉನ್ನತ ಅವಸ್ಥೆಯಲ್ಲಿದ್ದಾನೆ ಅಂತ ಬಳಿಕ ನಿತ್ಯ ಗೋಪಾಲನ ಹೇಳ್ತಾರೆ, ನೀನು ಅಲ್ಲಿಗೆ ಬಾಳ್ವಾಗ ಹೋಗ್ಬೇಡ, ಬೇಕಾದ್ರೆ ಅಪರೂಪಕ್ಕೂ ಒಮ್ಮೆ ಹೋಗು. ಭಕ್ತಿ ಆಗಿರಬಹುದು, ಆದ್ರೆ ಆಕೆ ಹೆಂಗಸು ಅನ್ನೋದನ್ನ ಮರೆಯಬೇಡ. ಅದನ್ನು ಎಚ್ಚರಿಕೆ ನೋಡಿ. ಈ ಮಾತುಗಳೆಲ್ಲ ವಚನ ವೇದವನ್ನು ಸುಮ್ಮನೆ ಓದ್ಕೊಂಡು ಹೋಗ್ತಕ್ಕಂಥವರಿಗೆ ಅರ್ಥ ಆಗುದಿಲ್ಲ. ಯಾಕಂದ್ರೆ ಹಿಂದ್ಗಡೆ ಒಂದ್ ಮಾತು ಬಂದಿರುತ್ತೆ, ಮುಂದ್ಗಡೆ ಇನ್ನೊಂದು ಮಾತು ಬಂದ್ಬಿಟ್ಟಿರುತ್ತೆ. ಆ ಮಾತಿಗೂ ಈ ಮಾತಿಗೂ ಸಂಬಂಧ ಇರೋದಿಲ್ಲ. ಆದ್ರಿಂದ ಇದೆಂತ ದಪ್ಪ ಇದು ಅಂತನ್ಸುವಂತಹ ಸಂದರ್ಭ ಎಷ್ಟು. ಆ ಮಾತನ್ನೇ ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು, ಈ ಮಾತನ್ನೇ ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು. ಆತ ಸಾಧನೆ ಮಾಡ್ತಾ ಮಾಡ್ತಾ ಅಷ್ಟು ಮುಂದುವರೆದಿದ್ದಾನಂತೆ. ಅದು ಶ್ರೀರಾಮಕೃಷ್ಣ ಒಪ್ಕೊಂಡಿದ್ದಾರೆ. ಆದ್ರೆ ಅವನು ಏನ್ ಹೇಳ್ತಾ ಇದ್ರೆ, ನೀನು ಅಲ್ಲಿಗೆ ಬಾಳ್ಬಾರ್ದು ಹೋಗ್ಬೇಡ, ಬೇಕಾದ್ರೆ ಅಪರೂಪಕ್ಕೊಮ್ಮೆ ಹೋಗು. ಭಕ್ತಿ ಆಗಿರ್ಬೋದು, ಆದ್ರೆ ಆಕೆ ಹೆಂಗಸು ಅನ್ನೋದನ್ನು ಮರೆಯಬೇಡ. ಅದೊಂದೇ ಎಚ್ಚರಿಕೆ. ಯಾವಳು ಅವಳು ಭಕ್ತೆ, ಅವಳು ಈ ನಿತ್ಯ ಗೋಪಾಲನಿಗೆ ಒಂದು ಬಗೆಯ ಅವನ ಜೊತೆಗೆ ಸ್ನೇಹ ಬೆಳೆಸಿದ್ದಾಳೆ. ಅದು ಮುಂದೆ ಬರ್ತದೆ, ತತ್ಕಾಲಕ್ಕೆ ಇಷ್ಟೇ ತಗೊಳ್ಳೋಣ. ಅವಳು ಭಕ್ತೆ, ಪರಿಚಯ ಬೆಳೆದಿದೆ. ಇವನು ಒಬ್ಬ ಭಕ್ತ, ಅವಳು ಒಬ್ಬಳು ಭಕ್ತೆ. ಆದ್ರಿಂದ ಅವಳ ಮನೆಗೆ ಇವನು ಹೋಗೋದು, ಇವನ ಮನೆಗೆ ಅವಳು ಬರೋದು, ಅಥವಾ ಅವಳ ಮನೆಗೆ ಇವನು ಜಾತಿ ಜಾತಿ ಹೋಗೋದು, ಇದೆಲ್ಲ ಮಾಡ್ತಾ ಇದ್ದ ಅಂತ ಕಂಡು ಬರುತ್ತೆ ಈ ಮಾತಿನಿಂದ. ಅದನ್ನ ಆ ವರ್ತಮಾನ ಕೇಳಿದಂತಹ ಶ್ರೀರಾಮಕೃಷ್ಣರು ಅವನಿಗೆ ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇದ್ದಾರೆ. ಭಕ್ತೆ ಇರುವುದು ಆಕೆ, ಆದ್ರೆ ಆಕೆ ಒಬ್ಳು ಹೆಂಗಸು ಅನ್ನೋದನ್ನು ಮರೆಯಬೇಡ, ಅದನ್ನ ಎಚ್ಚರಿಕೆ ಅಂತ ಹೇಳ್ತಾ ಬಳಿಕ ಹೇಳ್ತಾರೆ, ಸನ್ಯಾಸಿಗಳಿಗೆ ಬಹಳ ಕಠಿಣ ನಿಯಮ, ಹೆಂಗಸರ ಚಿತ್ರಪಟ ಕೂಡ ನೋಡಬಾರದು. ಆದ್ರೆ ಇದು ಸಂಸಾರಿಗಳಿಗಲ್ಲ, ಹೆಂಗಸರು ಒಳ್ಳೆ ದೊಡ್ಡ ಭಕ್ತಿಯಾಗಿದ್ರು ಕೂಡ ಸಾಧಕ ಆಕೆಯೊಡನೆ ಬೆರೆಯಕೂಡುದು. ಜಿತೇಂದ್ರಿಯನಾಗಿದ್ರು ಲೋಕಶಿಕ್ಷಣಾರ್ಥವಾಗಿ ಸನ್ಯಾಸಿ ಹಾಗೆ ವರ್ತಿಸಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ನೀರು ಕೊಡ್ತೀವಿ ಈಗ ಈ ಮಾತು ಬಂದಾಗ. ಸನ್ಯಾಸಿಗೆ ಬಹಳ ಕಠಿಣ ನಿಯಮ, ಸನ್ಯಾಸಿ ಹೆಂಗಸರ ಚಿತ್ರಪಟ ಕೂಡ ನೋಡ್ಕೊಳ್ಳುದು. ಆದ್ರೆ ಇದು ಸಂಸಾರಿಗಳಿಗಲ್ಲ, ಅವ್ರು ಎಷ್ಟು ಬೇಕಾದ್ರೂ ನೋಡ್ಕೊಳ್ಬಹುದು. ನೀವು ಬಚಾವ್ ನಮ್ಗೆ ಸಂಬಂಧಪಟ್ಟ ಮಾತು. ಚಿತ್ರಪಟವನ್ನೇ ನೋಡಬಾರದು ಅಂತ ಹೇಳಿದ ಮೇಲೆ ಇನ್ನು ಎದುರೆದುರಿಗೆ ಬಂದರೆ ಹೇಗಿರಬೇಕು ಅನ್ನೋ ಪ್ರಶ್ನೆ ಎಲ್ಲ ಹೇಳ್ತದೆ ಅಲ್ಲಿ. ಸನ್ಯಾಸಿಯ ಕಠಿಣ ನಿಯಮ, ಹೆಂಗಸರು ಹೆಂಗಸು ಒಳ್ಳೆ ದೊಡ್ಡ ಭಕ್ತಿಯಾಗಿದ್ರು ಸಾಧಕನಾದವನು ಆಕೆಯೊಡನೆ ಬೆರೆಯಕೂಡದು. ಎಂತಹ ಜಿತೇಂದ್ರಿಯನಾಗಿದ್ರೂ ಕೂಡ ಲೋಕ ಶಿಕ್ಷಣಾರ್ಥವಾಗಿ ಸನ್ಯಾಸಿ ಹಾಗೆ ವರ್ತಿಸಬೇಕಾಗುತ್ತೆ, ಬೆರೆಯದೇ ಇರಬೇಕಾಗುತ್ತೆ ಅಂತ ಹೇಳ್ತಾ ಮುಂದುವರಿಸ್ತಾರೆ. ಸನ್ಯಾಸಿಯ ನೂರಕ್ಕೆ ನೂರು ಭಾಗ ತ್ಯಾಗ, ಕಣ್ಣಿಗೆ ಬಿದ್ದರೆ ತಾನೇ ಸಂಸಾರಿಗಳು ತ್ಯಾಗಿಗಳಾಗಲು ಪ್ರಯತ್ನಿಸುತ್ತಾರೆ. ಇಲ್ಲದಿದ್ರೆ ಅವರು ಇನ್ನೂ ಹೆಚ್ಚು ಆಳಕ್ಕೆ ಮುಳುಗಿ ಬಿಡುತ್ತಾರೆ. ಸನ್ಯಾಸಿ ಜಗದ್ಗುರು, ಇದು ಬಹಳ ದೀರ್ಘಾವಧಿಯನ್ನು ಅಪೇಕ್ಷೆ ಪಡ್ತಕ್ಕಂತ ಒಂದು ವಿಷಯ. ಆದ್ರೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಇನ್ನು ಮುಂದೆ ಹೇಳುವಂತಹ ಸಂದರ್ಭ ಬೇಕಾದಷ್ಟು ಇದೆ. ಬಹುಶಃ ಸನ್ಯಾಸಿ ಮತ್ತು ಸ್ತ್ರೀ ಈ ಒಂದು ವಿಷಯದ ಮೇಲೆ ಒಂದು ಪುಟ್ಟ ಪುಸ್ತಕವನ್ನೇ ಬರೆಯುತ್ತದೆ ನಾನು. ಅಷ್ಟು ವಿಷಯಗಳಿವೆ. ನನಗೆ ಈ ಆಶ್ರಮದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಅನುಭವಗಳೆಲ್ಲ ಆಗಿವೆ. ಅಂದ್ರೆ ಆಧ್ಯಾತ್ಮಿಕ ಅನುಭವ ಅಲ್ಲ, ಸ್ತ್ರೀ ಮತ್ತು ಸನ್ಯಾಸಿ ಸಂಬಂಧವಾದಂತಹದ್ದು. ಶ್ರೀರಾಮಕೃಷ್ಣರು ಈ ಮಾತನ್ನು ಹೇಳಿದಾಗ ಇದು ಎಷ್ಟರ ಮಟ್ಟಿಗೆ ಪರಿಪಾಲನೆಗೆ ಯೋಗ್ಯವಾದಂತಹ ಒಂದು ವಿಷಯ ಅನ್ನೋದನ್ನ ತಗೊಳ್ಬೇಕು. ಸನ್ಯಾಸಿಗಳು ನಮ್ಮ ದೇಶದಲ್ಲಿ ಇಂದು ಎಲ್ಲೆಲ್ಲಿ ಹೇಗಾಗಿದ್ದಾರೆ ಕೆಲವರೆಲ್ಲ ಅಂತನ್ನುವ ವರ್ತಮಾನಗಳು ಏನೇನು ಕಿವಿಗೆ ಬಿದ್ದಿವೆಯೋ ಅದನ್ನ ಆಧಾರವಾಗಿಟ್ಟುಕೊಂಡು ಶ್ರೀರಾಮಕೃಷ್ಣ ಈ ಮಾತನ್ನ ಪೂರ್ಣ ರೂಪದಿಂದ ಸ್ವೀಕರಿಸಬೇಕಾಗುತ್ತೆ. ಇಲ್ಲಿ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಬೆರೆಯಕೂಡದು. ಇದು ಬಹಳ ಮುಖ್ಯ. ಬೆರೆಯುವುದು ಅಂದ್ರೇನೋ, ಆತ್ಮೀಯವಾಗಿ ಮಾತನಾಡುವುದು, ಗುಟ್ಟು ಗುಟ್ಟಾಗಿ ಮಾತನಾಡುದು, ಅತ್ಯಂತ ಆತ್ಮೀಯವಾಗಿ ಹೋಗೋದು, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತು ಅಂತ ಹೇಳಿದ್ರೆ ಮಾತಾಡಬೇಕಾಗುತ್ತೆ. ಒಬ್ಬ ಸನ್ಯಾಸಿ ಅಂತ ಹೇಳಿದ ಮೇಲೆ ಸ್ತ್ರೀಯರು ಬರ್ತಾರೆ, ಪುರುಷರು ಬರ್ತಾರೆ, ಎಲ್ಲರೂ ಬರಬೇಕಾದಂತಹದ್ದೇ. ಆದರೆ ಯಾವ ರೀತಿಯ ವ್ಯವಹಾರ ಇರಬೇಕು, ಒಂದು ಪರಿಶುದ್ಧ ವಾತಾವರಣ ನಿರ್ಮಾಣವಾಗುವುದಕ್ಕೆ ಯಾವ ಬಗೆಯ ವ್ಯವಹಾರ ಇರಬೇಕು ಅನ್ನುವ ಪ್ರಜ್ಞೆ ಸ್ತ್ರೀಯರಿಗೂ ಇರಬೇಕು. ಒಂದು ವೇಳೆ ಇಲ್ಲ, ದೊಡ್ಡ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಎಲ್ರಿಗೂ ಏನು ಗೊತ್ತಿರುತ್ತೆ, ಗೊತ್ತಿರೋದಿಲ್ಲ. ಆದರೆ ಸನ್ಯಾಸಿ ಗೊತ್ತಿರಬೇಕಾಗುತ್ತೆ ಎಲ್ಲಿವರೆಗೆ ಹೋಗಿ ಬಂದದು ಅಂತ ಅನ್ನೋದಕ್ಕೆ ನಿಮ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು ಕಣ್ಣಾರೆ ಕಂಡಂತಹದ್ದಿದು ಬೇಲೂರು ಮಠದಲ್ಲಿ. ಬಂಗಾಳದಲ್ಲಿರ್ತಕ್ಕಂತಹ ಸ್ತ್ರೀ ಭಕ್ತಿಯರಿದ್ದಾರಲ್ಲ, ಸ್ವಲ್ಪ ಇಂಗ್ಲಿಷಲ್ಲಿ ಹೇಳೋದಿದ್ರೆ ಅಡ್ವಾನ್ಸ್ಡ್, ಬಹಳ ಮುಂದುವರೆದ ಜನ ಅವರೆಲ್ಲ ಎಷ್ಟುವರೆಗೂ ಹೋಗ್ತಿರ್ತಾರೆ ಆತ್ಮೀಯತೆಯನ್ನು ಬೆಳೆಸ್ಕೊಂಡು. ಒಂದು ಉತ್ಸವ, ಒಬ್ರು ಹಿರಿಯ ಸಾಧುಗಳು ಒಂದು ಕಡೆ ನಿಂತಿದ್ದಾರೆ, ಜನಗಳು ಬಹಳ ಜನ ಬಂದಿದ್ದಾರೆ. ಒಬ್ಬ ಆಕೆ ಸ್ವಲ್ಪ ಶ್ರೀಮಂತ ಮಹಿಳೆ, ಆಕೆ ಹೀಗೆ ದೇವಸ್ಥಾನ ಸುತ್ತಾಡ್ಕೊಂಡು ಬರ್ತಿರುವಾಗ ಈ ಸ್ವಾಮಿಗಳು ನಿಂತಿರುವುದನ್ನು ನೋಡಿದ್ರು ಆಕೆ. ಈ ಸ್ವಾಮಿಗಳು ಹಳೆಯ ಪರಿಚಿತರು ಅಂತ ಕಾಣಿಸ್ತದೆ. ಓ ಮಹಾರಾಜ್ ಅಂತೇಳಿ ಅವ್ರನ್ನ ಅಪ್ಪಳಿಕೆ ಬಂದಂತ ರೀತಿಯಲ್ಲಿ ಹೀಗೆ ಎರಡು ಕೈಗಳನ್ನು ಕೂಡ ತೆರೆದು ಒಂದು ಬಗೆಯ ಆಲಿಂಗನ ಮಾಡುವ ರೀತಿಯಲ್ಲೇ ಹತ್ತಿರಕ್ಕೆ ಬಂದ್ಬಿಟ್ಲು ಅವಳು. ಆಗ ಸ್ವಾಮಿಗಳು ಹಿಂಜರಿದು ಕೈಯಿಂದ ಹೀಗೆ ತಡೆಗಟ್ಟುತ್ತಾ ಅಲ್ಲಿವರೆಗೆ ಹೋಗ್ಬೇಡ, ಅಲ್ಲೇ ಇರು ಸ್ವಲ್ಪ ಅಂತ ಹೇಳಬೇಕಾಯ್ತು. ಅವರೇನಾದ್ರೂ ಹಾಗೆ ಮಾಡದೆ ಹೋಗಿದ್ರೆ ಬಹುಶಃ ಇಂಥದ್ದೆಲ್ಲ ಅವ್ರ ಕಡೆಯಿಂದ ಆಗ್ಬೋದು, ಇದೆಲ್ಲ ಆಗೋದು ಸಾಧ್ಯತೆ ಇರ್ತದೆ ಕಾರಣಾಂತರಗಳಿಂದ. ಇದಕ್ಕೇನು ಕಾರಣ ಅಂತ ನಮಗೆ ಒಂದೇ ಸತಿಗೆ ಹೇಳೋಕೆ ಸಾಧ್ಯವಾಗುವುದಿಲ್ಲ, ಹಲವಾರು ಕಾರಣಗಳಿರುತ್ತವೆ. ಆದ್ರೆ ಸನ್ಯಾಸಿ ಕಡೆಯಿಂದ ಆ ಎಚ್ಚರಿಕೆ ಅಂತ ಹೇಳ್ತಕ್ಕಂತಹದ್ದು ಸದಾ ಇರಬೇಕಾಗುತ್ತೆ. ಇನ್ನು ಕುರಿತಾಗಿ ನಾನು ಅಲ್ಲಿ ಹೇಳಿದ್ನಲ್ಲ, ಬಹಳಷ್ಟು ಹೇಳುವಂತಹದ್ದಿರುತ್ತೆ. ಕನ್ಯಾಕುಮಾರಿಯಿಂದ ಹಿಡಿದು ಋಷಿಕೇಶದವರೆಗೆ ಇರತಕ್ಕಂತಹ ಸನ್ಯಾಸಿ ಸಂಪ್ರದಾಯದಲ್ಲಿ ಸನ್ಯಾಸಿಗಳ ಆ ಜೀವನ ಚರಿತ್ರೆಗಳಲ್ಲಿ ಈ ಸ್ತ್ರೀ ಮತ್ತು ಸನ್ಯಾಸಿಗೆ ಸಂಬಂಧಪಟ್ಟಂತಹ ಘಟನೆಗಳನ್ನೆಲ್ಲ ನಾವು ಕಲೆ ಹಾಕ್ತು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಹೇಳಿದಂತಹ ಮಾತು ಎಷ್ಟು ಗಮನೀಯವಾದದ್ದು, ಗಣನೀಯವಾದದ್ದು, ವಿಚಾರಣೀಯವಾದದ್ದು ಅಂತನೋದೆಲ್ಲ ನಮಗೆ ಗೊತ್ತಾಗ್ತದೆ. ಸಮಯೋಚಿತವಾಗಿ ಒಂದು ನನ್ನ ವೈಯಕ್ತಿಕ ವಿಚಾರ ಹೇಳೋದಕ್ಕೆ ಇಷ್ಟಪಡೋದಿದ್ರೆ, ನಾನು ನನ್ನ 18ನೇ ವಯಸ್ಸಿಗೆನೇ ಆಧ್ಯಾತ್ಮಿಕ ಜೀವನ ಪ್ರಾರಂಭಿಸಿದ್ದೆ. ಯಾವುದೋ ಒಂದು ಒಳ್ಳೆಯ ಪುಸ್ತಕ ಸಿಕ್ಕಿ ಆ ಪುಸ್ತಕದ ಪ್ರಭಾವದಿಂದ ಹಳ್ಳಿಯ ಹುಡುಗನಾದಂತಹ ನಾನು 100ಕ್ಕೆ 100 ಪ್ರಾಮಾಣಿಕ ಭಾವದಿಂದ ಸಾಧನೆಗೆ ಇಳಿದೆ. ಆ ಪುಸ್ತಕದಲ್ಲಿ 30 ನಿಯಮಗಳನ್ನ ಹಾಕಲಾಗಿತ್ತು. ಆ 30 ನಿಯಮಗಳನ್ನು ಕೂಡ ಪ್ರತಿದಿನ ತಪ್ಪದೇ ಪಾಲಿಸಿಕೊಂಡು ಬಂದಿದೆ. ಅದರೊಳಗೆ ಒಂದು ನಿಯಮ ಏನು ಅಂತಂದ್ರೆ, ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡತಕ್ಕಂಥವನು ತನ್ನ ತಾಯಿ ಮತ್ತು ಸಹೋದರಿಯರೊಂದಿಗೂ ಕೂಡ ಏಕಾಂತದಲ್ಲಿ ಮಾತನಾಡಬಾರದು, ಹೆಚ್ಚಿಗೆ ಬರೆಯಬಾರದು ಅಂತ ಇದೆ. ಅದನ್ನು ಕೂಡ ನಾನು ಕಟ್ಟುನಿಟ್ಟಾಗಿ ಪರಿಪಾಲಿಸಿದೆ. ಆಮೇಲೆ ಯುವತಿಯರ ಮುಖ ನೋಡಬಾರದು, ಅದೇ ಶಾಲೆಗೆ ಹೋಗ್ತಕ್ಕಂಥ ಹುಡುಗ ನಾನು. ದಾರಿ ಮೇಲೆ ಬಹಳ ಜನ ಹುಡುಗಿರೆಲ್ಲ ಸಿಕ್ಕೇ ಸಿಗ್ತಾರೆ, ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಕಣ್ಣುಗಳನ್ನ ನನ್ನ ಪಾದಗಳಿಗಿಂತ 4 ಅಡಿ ಮುಂದೆ ಕಾಣುವಷ್ಟು ಮಾತ್ರವೇ ಕೆಳಗಡೆ ತಪ್ಪಿಸಿಕೊಂಡು ಹೋಗ್ತಾ ಇದ್ದೆ. ಏನಾದರೂ ಆ ಕಡೆ ಲಂಗ ಕಾಣಿತು ಅಂತ ಹೇಳಿದ್ರೆ ಕಣ್ಣನ್ನು ಈ ಕಡೆ ತಿನ್ನಿಸ್ಕೊಳ್ತಾ ಇದ್ದೆ. ಇಷ್ಟರ ಮಟ್ಟಿಗೆ ಆ ಕಣ್ಣುಗಳನ್ನ ಕಾಪಾಡಿಕೊಳ್ತಾ ಇದ್ದೆ ನಾನು. ಹೀಗೆ ಕೆಲವಾರು ವರ್ಷಗಳ ಪ್ರಯತ್ನದಿಂದ ಎಂಥ ಅದ್ಭುತವಾದಂತಹ ಒಂದು ಮಾನಸಿಕ ಶಕ್ತಿ ನನ್ನಲ್ಲಿ ಉತ್ಪನ್ನ. ಜೊತೆಗೆ ನನಗೆ ಮಂತ್ರದೀಕ್ಷೆ ಕೊಟ್ಟಂತಹ ಗುರುಗಳು ಏನೂ ಇರಲಿಲ್ಲ, ಗಾಯತ್ರಿ ಜಪವನ್ನೇ ನನ್ನ ಸಾಧನೆಗೆ ಉಪಯೋಗಿಸ್ಕೊಂಡಿದ್ದೆ. ಈ ಮೂಲಕ ಅದೆಂಥ ಅದ್ಭುತವಾದಂತಹ ಶಕ್ತಿ ಜಾಗೃತವಾಗಿತ್ತು. ಆಗಿನ್ನೂ ನಾನು ರಾಮಕೃಷ್ಣ ಪುಸ್ತಕ ಯಾವುದು ಓದಿರಲಿಲ್ಲ, ಆದರೆ ಇದನ್ನ ಅಕ್ಷರಶಃ ಪರಿಪಾಲಿಸಿದ್ರ ಪರಿಣಾಮವಾಗಿ ನನ್ನೊಳಗೆ ಉತ್ಪನ್ನವಾದಂತಹ ಶಕ್ತಿಯ ಆವಿರ್ಭಾವವನ್ನ ನಾನೇ ಅನುಭವಿಸಬೇಕು. ಬಾಕಿ ಬರೆದವರಿಗೆ ಹೇಳಿ ಏನು ಅರ್ಥ ಆಗ್ತಿರ್ಲಿಲ್ಲ. ನನ್ನ ಬಗ್ಗೆ ನನ್ನ ರೀತಿಯಲ್ಲಿ ಮಾತನಾಡ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಇರಲಿಲ್ಲ, ಆದ್ರಿಂದ ನನ್ನ ಪಾಡಿ ನಾನು ಇರಬೇಕಾಯ್ತು. ಇದೆಲ್ಲ ಒಂದು ಸಣ್ಣ ಅನುಭವ ನಾನು ಹೇಳಿದ್ದು, ಒಂದು ಸಾಸುವೆ ಕಾಲದಂತಹದ್ದು ಅಂತ ಇಟ್ಕೊಳ್ಳಿ. ಇದೆಲ್ಲ ಹೇಳ್ತಕ್ಕಂಥದ್ದಲ್ಲ, ಆದರೂ ಕೂಡ ನಿಮ್ಮಲ್ಲಿನ ವಿಶ್ವಾಸದಿಂದ ಇದನ್ನೇನೋ ಹೇಳಿಬಿಟ್ಟು ಹೇಳ್ತೇನೆ. ಆದರೆ ಈ ಬಗೆಯ ಒಂದು ನಿಯಮವನ್ನು ಇಟ್ಕೊಳ್ಬೇಕಾಗತ್ತೆ ಅಂತನ್ನುವ ಶ್ರೀರಾಮಕೃಷ್ಣ ವಾಣಿ ಅಂತ ಹೇಳ್ತಕ್ಕಂಥದ್ದು ಬಹಳ ಬಹಳ ಸತ್ಯವಾದದ್ದು ಅಂತ ಹೇಳ್ತಾ ಮುಂದುವರಿಸ್ತೇನೆ. 9 ಮಾರ್ಚ್ 1883 ಮಾಘ ಅಮಾವಾಸ್ಯೆ ಶುಕ್ರವಾರ ಪರಮಹಂಸರು ತಮ್ಮ ಕೊಠಡಿಯಲ್ಲಿ ದಾಖಲ ಮಾಸ್ಟರ್ ಮೊದಲಾದ ಕೆಲವು ಮಂದಿ ಭಕ್ತರೊಡನೆ ಕುಳಿತುಕೊಂಡಿದ್ದಾರೆ. ಗಂಟೆ ಸುಮಾರು ಬೆಳಗಿನ 9 ಇರಬೇಕು, ಇಂದು ಅಮಾವಾಸ್ಯೆ. ಅವರಿಗೆ ಅಮಾವಾಸ್ಯೆ ದಿನ ಸರ್ವದಾ ಜಗನ್ಮಾತೆಯ ಉದ್ದೀಪನ ಆಗುತ್ತಿರುತ್ತದೆ, ಆದ್ದರಿಂದ ಇಂದು ಮತ್ತೆ ಮತ್ತೆ ಭಗವತಿಯ ಉದ್ದೀಪನ ಆಗುತ್ತಾ ಇದೆ. ಅವರು ಭಕ್ತರಿಗೆ ಹೇಳ್ತಾ ಇದ್ದಾರೆ, ಭಗವಂತನೇ ವಸ್ತು, ಉಳಿದುದೆಲ್ಲ ಅವಸ್ತು. ಭಗವತಿ ಎಲ್ಲರನ್ನೂ ತನ್ನ ಮಹಾಮಾಯೆಯಿಂದ ಮುಗ್ಧರನ್ನಾಗಿ ಮಾಡಿಬಿಟ್ಟಿದ್ದಾಳೆ. ಮನುಷ್ಯರ ಕಡೆ ನೋಡು, ಬದ್ಧಜೀವರೇ ಅಧಿಕವಾಗಿದ್ದಾರೆ. ಅವರು ಭಾವಾಗಿ ಕಷ್ಟ ಸುಖಕ್ಕೆ, ಕಷ್ಟ ದುಃಖಕ್ಕೆ ಏನಾಗಿರ್ತಾರೆ, ಆದರೂ ಅದೇ ಕಾಮಕಾಂಚನದಲ್ಲೇ ಅವರಿಗೆ ಆಸಕ್ತಿ. ಒಂಟೆ ನೆಗ್ಗಲು ಮುಳ್ಳು ತಿನ್ನುತ್ತದೆ, ಅದರ ಬಾಯಿಯಿಂದ ರಕ್ತ ಧಾರಾಕಾರವಾಗಿ ಹರಿಯುತ್ತದೆ, ಆದರೂ ಅದು ಮತ್ತೆ ಅದೇ ಮುಳ್ಳನ್ನೇ ತಿನ್ನುತ್ತದೆ. ಹೆರಿಗೆ ಸಮಯದಲ್ಲಿ ನೋವು ತಾಳಲಾರದೆ ಹೆಂಗಸರು ಸಂಕಲ್ಪ ಮಾಡಿಕೊಡ್ತಾರೆ, ಅಯ್ಯೋ ಏನ್ ಕಷ್ಟಪ್ಪ ಇದು, ಏಕಾದ್ದಾಗ್ಲಿ ಇನ್ನೆಂದಿಗೂ ಪತಿಯ ಸಹವಾಸ ಮಾಡೋದಿಲ್ಲ ಅಂತ. ಆದ್ರೆ ಆಮೇಲೆ ಎಲ್ಲರೂ ಮರ್ತಾಗುತ್ತಾರೆ. ಕಣ್ ತೆರೆದು ನೋಡು, ಯಾರು ಭಗವಂತನಿಗಾಗಿ ಹುಡುಕ್ತಾ ಇಲ್ಲ. ಅನಾನಾಸ ಹಣ್ಣು ಬಿಸಾಡಿ ಜನ ಅದರ ಎಲೆ ತಿಂತಾ ಇದ್ದಾರೆ ಅಂತ ಹೇಳಿದಾಗ ಒಬ್ಬ ಭಕ್ತ ಹೇಳ್ತಾನೆ, ಒಳ್ಳೆಯದು ಸ್ವಾಮಿ, ಭಗವಂತ ಈ ಸಂಸಾರಕ್ಕೆ ಯಾಕೆ ನಮ್ಮನ್ನು ದಬ್ಬಿ ಇಟ್ಟಿದ್ದಾನೆ? ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಸಂಸಾರ ಕರ್ಮಕ್ಷೇತ್ರ, ಕರ್ಮ ಮಾಡ್ತಾ ಮಾಡ್ತಾ ಮಾಡ್ತಾ ಜ್ಞಾನೋದಯ ಆಗಿಬಿಡುತ್ತೆ. ಗುರು ಶಿಷ್ಯನಿಗೆ ಕೆಲವು ಕೆಲಸಗಳನ್ನ ಮಾಡುವ ಹಾಗೆ, ಇನ್ನು ಕೆಲವನ್ನ ಮಾಡದೇ ಇರುವ ಹಾಗೆ ಉಪದೇಶ ಕೊಡ್ತಾನೆ. ಕರ್ಮ ಮಾಡ್ತಾ ಮಾಡ್ತಾ ಮಾಡ್ತಾ ಮನಸ್ಸಿನ ಕೊಳೆ ತೊಳೆದು ಹೋಗ್ಬಿಡ್ತದೆ. ಇದು ಒಳ್ಳೆ ಡಾಕ್ಟರ್ ಕೈಯಲ್ಲಿ ಬಿದ್ದಿದೆ ಆದ್ರೆ ಅವನ ಕಡೆಯಿಂದ ಔಷಧ ಕುಡಿತಾ ಕುಡಿತಾ ರೋಗ ಹೊರಟು ಹೋಗುವ ಹಾಗೆ. ಯಾಕೆ ಭಗವಂತ ನಮ್ಮನ್ನ ಸಂಸಾರದಿಂದ ಬಿಡುಗಡೆ ಮಾಡ್ತಾ ಇಲ್ಲ ಗೊತ್ತೇ? ಮೊದಲು ರೋಗ ಗುಣ ಆಗ್ಬೇಕು, ಬಳಿಕ ಬಿಡುಗಡೆ. ಕಾಮಕಾಂಚನವನ್ನ ಭೋಗಿಸಬೇಕು ಅಂತನ್ನುವ ಇಚ್ಛೆ ಹೊರಟು ಹೋದೊಡನೆಯೇ ನಮ್ಮನ್ನ ಬಿಡುಗಡೆ ಮಾಡಿಬಿಡ್ತಾನೆ. ಒಮ್ಮೆ ಹೋಗಿ ಆಸ್ಪತ್ರೆಗೆ ದಾಖಲಾದ ಅಂದ್ರೆ ಮತ್ತೆ ಅಲ್ಲಿಂದ ಓಡಿ ಬರೋದಕ್ಕಾಗೋದಿಲ್ಲ. ರೋಗದ ಕೊಸರು ಸ್ವಲ್ಪ ಇದ್ರೂ ಡಾಕ್ಟರು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಮುಂದುವರಿಸ್ತಾರೆ ಮಾಸ್ಟರ್ ಮಹಾಶಯ, ಈಗ ಕೆಲವು ಕಾಲದಿಂದ ಪರಮಹಂಸರು ಯಶೋಧೆಯಂತೆ ವಾತ್ಸಲ್ಯ ಭಾವದಿಂದ ತುಂಬಿ ತುಳುಕಾಡ್ತಾ ಇದ್ದಾರೆ. ಆದ್ರಿಂದ ಅವರು ರಾಖಾಲನ್ನ ತಮ್ಮ ಹತ್ತಿರವೇ ಇಟ್ಕೊಂಡಿದ್ದಾರೆ. ರಾಖಾಲ ಪರಮಹಂಸರನ್ನ ಗೋಪಾಲ ಭಾವದಿಂದ ನೋಡ್ತಿದ್ದಾನೆ. ಮಗು ಹಾಲು ಕುಡಿಯುವಾಗ ತಾಯಿಯನ್ನ ಒರಗಿ ಕುಳಿತುಕೊಳ್ಳುವ ರೀತಿಯಾಗಿ ರಾಖಾಲನು ಆಗಾಗ ಪರಮಹಂಸನ ತೊಡೆಯ ಮೇಲೆ ಹೋಗಿ ಕುಳಿತುಕೊಂಡಿರ್ತಾನೆ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ ಮಧ್ಯೆ. ಬಳಿಕ ಬರೀತಾನೆ, ರಾಖಾಲ ಈ ರೀತಿಯಾಗಿ ಪರಮಹಂಸನ ತೊಡೆಯ ಮೇಲೆ ಕುಳಿತಿದ್ದಾಗ ಒಬ್ಬ ಬಂದು ತಿಳಿಸಿದ, ಗಂಗೆಯಲ್ಲಿ ದೊಡ್ಡ ಉಬ್ಬರ ಬರ್ತಾ ಇದೆ ಅಂತ. ಪರಮಹಂಸರು ರಾಖಾಲ ಮಾಸ್ಟರು ಇವರೆಲ್ಲರೂ ಅದನ್ನು ನೋಡೋದಕ್ಕೋಸ್ಕರ ಪಂಚವಟಿಯ ಕಡೆಗೆ ಸುಮ್ಮನೆ ಓಡಾರಂಭಿಸಿದರು. ಆ ಉಬ್ಬರಕ್ಕೆ ಸಿಕ್ಕಿ ಒಂದು ದೋಣಿ ಸುಮ್ಮನೆ ಹೊಯ್ದಾಡ್ತಾ ಇರೋದನ್ನ ನೋಡಿ ಪರಮಹಂಸರು ಕೂಗಿ ಕೊಡ್ತಾ ಇದ್ದಾರೆ, ಓ ಅಲ್ನೋಡು ಅಲ್ನೋಡು ಭಗವಂತನ ಕೃಪೆಯಿಂದ ಅದಕ್ಕೇನೂ ಆಗಿರಲಿ. ಉಬ್ಬರ ಉಬ್ಬರ ಅಂದ್ರೆ ಬಾನ್ ಅಂತ ಕರೀತಾರೆ ಬಂಗಾಳಿನಲ್ಲಿ. ಸಮುದ್ರದಿಂದ ಹೊಟ್ಟಂತ ಮೊದಲ ಅಲೆ ಬಹಳ ಜೋರಾಗಿ ಹೊರಟು ದಕ್ಷಿಣೇಶ್ವರ ತಿತ್ತು ದಾಟಿ ಬರ್ತದೆ. ದೊಡ್ಡ ಅಲೆಯೋಪಾದಿಯಲ್ಲೇ ಬರ್ತದೆ, ಒಂದೇ ತಲಕ್ಕೆ ಆ ಸಂಪೂರ್ಣ ಇಳಿದು ಹೋದಂತಹ ನದಿ ತುಂಬಿಕೊಂಡು ಬಿಡುತ್ತದೆ. ಸುಮಾರು ನಾಲ್ಕಡಿ ನೀರು ಒಂದೇ ತಲಕ್ಕೆ ಬಂದ್ಬಿಡುತ್ತದೆ. ಈ ಸಂದರ್ಭದಲ್ಲಿ ಸಿಕ್ಕಿದಂತಹ ದೋಣಿಯ ತೊಳಲಾಟವನ್ನು ನೋಡಿ ಅದರಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಪಾಯವಾಗದಿರಲಿ ಅಂತ ಹೇಳ್ತಕ್ಕಂಥ ಒಂದು ಭಾವನೆಯಿಂದ ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾರೆ. ಈಗ ಎಲ್ಲರೂ ಪಂಚವಟಿಯಲ್ಲಿ ಕುಳಿತುಕೊಂಡಿದ್ದಾರೆ. ಮಾಸ್ಟರ್ ಮಹಾಶಯ ಬರೀತಾನೆ, ಉಬ್ಬರವಿಳಿತಕ್ಕೆ, ಉಬ್ಬರ ಅಂದರೆ ನೀರೇನು ಸಮುದ್ರದಲ್ಲೇ ಆಗಲಿ ನದಿಯಲ್ಲೇ ಆಗಲಿ, ಉಬ್ಬರ ಇಳಿತ ನೀರು ಏರೋದು ಇಳಿಯೋದು, ಇದಕ್ಕೆ ಕಾರಣ ಏನು ಅನ್ನೋದಾಗಿ ಪರಮಹಂಸರು ಮಾಸ್ಟರನ್ನ ಕೇಳಿದರು. ಮಾಸ್ಟರ್ ಮಹಾಶಯ ನೆಲದ ಮೇಲೆ ಸೂರ್ಯ ಚಂದ್ರ ಭೂಮಿ ಇವುಗಳ ನಕ್ಷೆ ಪಡೆದು ಗುರುತ್ವಾಕರ್ಷಣೆ ಅಂದ್ರೆ ಏನು, ಉಬ್ಬರ ಎಳಿತ, ಪೂರ್ಣಿಮೆ ಅಮಾವಾಸ್ಯೆ, ಗ್ರಹಣ ಇವೆಲ್ಲ ಹೇಗಾಗ್ತವೆ ಅಂತ ಅನ್ನೋದನ್ನು ವಿಷಯವಾಗಿ ವಿವರಿಸೋದಕ್ಕೆ ಶುರು ಮಾಡಿದ. ಶ್ರೀರಾಮಕೃಷ್ಣ ಆಗ ಮಾಸ್ಟರ್ ಹೇಳ್ತಾರೆ, ಹೋಗಯ್ಯ ನನಗೊಂದು ಅರ್ಥ ಆಗೋದಿಲ್ಲ, ತಲೆ ತಿರುಗೋದು ಶುರುವಾಗಿದೆ, ತಲೆ ನೋಯೋದಕ್ಕೆ ಶುರುವಾಗಿದೆ ಈಗ. ಒಳ್ಳೇದು, ಅಷ್ಟೊಂದು ದೂರದಲ್ಲಿರ್ತಕ್ಕಂಥ ವಸ್ತುಗಳ ಸಂಬಂಧವಾಗಿ ಅರಿತ ಬಗೆ ಹಾಗೆ ನೋಡು. ನಾನು ಚಿಕ್ಕವನಿದ್ದಾಗ ಚೆನ್ನಾಗಿ ಚಿತ್ರ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು ನನ್ನ ಕೈಯಿಂದ, ಆದ್ರೆ ಲೆಕ್ಕ ಮಾತ್ರ ನನ್ನ ತಲೆನೋವು. ಸಾಮಾನ್ಯ ಲೆಕ್ಕವನ್ನು ಕೂಡ ಕಲ್ತ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಲಿಲ್ಲ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಲೆಕ್ಕಾಚಾರದ ಬುದ್ಧಿ ಸಾಧ್ಯ ಇಲ್ಲ ಅಂತ ಅರ್ಥ. ಏನ್ ಕೊಡದಿದ್ರು ಕೂಡ ಧಾರಾಳವಾಗಿ ಕೊಡಬಲ್ಲವರು, ಏನ್ ಅರಿಯದಿದ್ರು ಕೂಡ ಧಾರಾಳವಾಗಿ ಅರಿಯಬಲ್ಲವರು, ಆ ತರದ ಸ್ವಭಾವ ಅಂತ ಅದರ ತಾತ್ಪರ್ಯ. ಈಗ ಪರಮಹಂಸರು ಹಿಂತಿರುಗಿ ತಮ್ಮ ಕೊಠಡಿಗೆ ಬಂದಿದ್ದಾರೆ. ಗೋಡೆಗೆ ತೂಗು ಹಾಕಿದ್ದಂತಹ ಯಶೋಧೆಯ ಚಿತ್ರ ನೋಡಿ ಹೇಳ್ತಾ ಇದ್ದಾರೆ, ಈ ಚಿತ್ರ ಚೆನ್ನಾಗಿ ಬಂದಿಲ್ಲ, ಆಕೆ ಹೂವಾಡಿ ಕಿತ್ತಿ ಹಾಕಿ ಕಾಣ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಕೋಣೆಯಲ್ಲಿ ಆ ಯಶೋಧೆಯ ಚಿತ್ರವನ್ನು ಯಾರೋ ಬರೆದು ಕೊಟ್ಟಿದ್ದಾರೆ, ಅದನ್ನು ತೂಗಾಕಲಾಗಿದೆ. ಆಗ್ತಾನೆ ಹೇಳಿದ್ರಲ್ಲ, ಚಿತ್ರ ಬರೆಯದಂತ ನನಗೆ ಬಹಳ ಇಷ್ಟ, ಚೆನ್ನಾಗಿ ಬರೀತಾ ಇದ್ದೆ, ಲೆಕ್ಕ ಬರೀದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತಂದ್ಬಿಟ್ಟು ಅಲ್ಲಿ ಆ ಚಿತ್ರ ಸಂಬಂಧಪಟ್ಟಂತ ತಮ್ಮ ವಿಮರ್ಶೆಯನ್ನು ಹೇಳ್ತಾ ಇದ್ದಾರೆ. ಹೂವಾಡಿಗೆ ಇತಿಹಾಸ ಕಾಣ್ತಾರೆ. ಮಧ್ಯಾಹ್ನದ ಊಟವಾದ ನಂತರ ಪರಮಹಂಸರು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡ್ರು. ಅದರ ಸೇನಾ ಅಂತನೋ ಭಕ್ತ ಮತ್ತು ಇನ್ನೂ ಕೆಲವು ಮಂದಿ ಭಕ್ತರು ಕ್ರಮೇಣ ಬಂದು ಸೇರೋದಕ್ಕೆ ಆರಂಭಿಸಿದರು. ಅದರ ಸೇನ ಪರಮಹಂಸರನ್ನ ದರ್ಶನ ಮಾಡಿದ್ದು ಇದೇ ಮೊದಲನೆಯ ಸಲ. ಆತನಿಗೆ ಮನೆ ಕಲ್ಕತ್ತಾದಲ್ಲಿದೆ, ಆತ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆಗಿದ್ದಾನೆ, ವಯಸ್ಸು 30 ಹತ್ರ. ಅದರ ಸೇನ ಶ್ರೀರಾಮಕೃಷ್ಣನ್ ಕೇಳ್ತಾನೆ, ಮಹಾಶಯರೇ ನನ್ನದೊಂದು ಪ್ರಶ್ನೆ, ದೇವರ ಮುಂದೆ ಬಲಿ ಕೊಡೋದು ಒಳ್ಳೆಯದೇ? ಜೀವ ಹಿಂಸೆ ಮಾಡಿದಾಗ ಆಗುತ್ತದೆಯಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ವಿಶೇಷ ಸಂದರ್ಭಗಳಲ್ಲಿ ಬಲಿ ಕೊಡೋದಕ್ಕೆ ಶಾಸ್ತ್ರದ ಅನುಮತಿ ಇದೆ. ವಿಧಿವತ್ ಬಲಿ ದೋಷವಾದ್ದೇನಲ್ಲ. ಉದಾಹರಣೆಗೆ ಅಷ್ಟಮಿ ತಿಥಿಗಳಲ್ಲಿ ಹೋತನ ಬಲಿ. ನಾನು ಈಗ ಅಂತ ಮಾನಸಿಕ ಸ್ಥಿತಿಯಲ್ಲಿದ್ದೇನೆ, ನಿಂತ್ಕೊಂಡು ಬಲಿಯನ್ನು ನೋಡೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈನಲ್ಲಿ. ಭಗವತಿಗೆ ಅರ್ಪಿಸಿದ ಮಾಂಸವನ್ನ ಈಗ ನನ್ನ ಕೈಯಿಂದ ತಿನ್ನೋದಕ್ಕೆ ಆಗ್ತಾ ಇಲ್ಲ. ಭಗವತಿ ಕೋಪಿಸಿಕೊಂಡು ಬಿಡ್ತಾಳೋ ಏನೋ ಅಂತ ಹೆದರಿ ಅದನ್ನ ಮೊದಲು ಬೆರಲಿಂದ ಮುಟ್ಟಿ ತಲೆಗೆ ಸವರಿಕೊಳ್ತೇನೆ. ಮತ್ತೆ ನನಗೆ ಅಂತ ಮಾನಸಿಕ ಸ್ಥಿತಿ ಬರ್ತದೆ ಆಗ ಸರ್ವಭೂತಗಳಲ್ಲೂ ಭಗವಂತನೇ ಇರೋದು ಕಂಡು ಬರ್ತದೆ, ಇರುವೆಗಳಲ್ಲೂ ಕೂಡ. ಆ ಅವಸ್ಥೆಯಲ್ಲಿ ಯಾರಾದರೂ ಜೀವಿ ಸತ್ತೋಯ್ತು ಅಂತಂದ್ರೆ ಮನಸ್ಸಿಗೆ ಸಮಾಧಾನ ತಂದುಕೊಡ್ತೇನೆ. ಆತ್ಮ ಅಂತಕ್ಕಂಥದ್ದು ಜನ್ಮ ಮೃತ್ಯುಗಳಿಗೆ ಅತೀತವಾದದ್ದರಿಂದ ನಾಶ ಹೊಂದಿದ್ದು ಕೇವಲ ದೇಹ ಮಾತ್ರ ಅಂತ, ಇದರ ಸಮಾಧಾನ ಆಗುದಿಲ್ಲ. ಆದರೆ ಹೆಚ್ಚಾಗಿ ವಿಚಾರದಲ್ಲಿ ತೊಡಗೋದು ಶ್ರೇಯಸ್ಕರವಲ್ಲ. ಭಗವತಿಯ ಪಾದಪದ್ಮಗಳಲ್ಲಿ ಭಕ್ತಿ ಇದ್ರೆ ಅದೇ ಯಥೇಷ್ಟ. ಅಧಿಕವಾಗಿ ವಿಚಾರದಲ್ಲಿ ತೊಡಗಿದ್ರೆ ಮನಸ್ಸಿನೊಳಗೆ ಎಲ್ಲ ಕಲಚಿಕೊಂಡು ಬಿಡ್ತದೆ. ಕೈಯನ್ನ ಆಳಕ್ಕೆ ಹಾಕಿ ಕಲಕಿ ನೋಡಿದ್ರೆ ಹೀಗಂತಾರೆ, ಕೆರೆಯ ಮೇಲ್ಭಾಗದಿಂದ ನೀರನ್ನು ತುಂಬಿಕೊಂಡ್ರೆ ಅದು ಶುದ್ಧವಾಗಿರ್ತದೆ. ಕೈಯನ್ನ ಆಳಕ್ಕೆ ಹಾಕಿ ಕಲಕಿದ್ರೆ ನೀರು ಬಕ್ಕಡವಾಗಿರ್ತದೆ. ಆದ್ರಿಂದ ಭಗವಂತನನ್ನು ಭಕ್ತಿಗಾಗಿ ಪ್ರಾರ್ಥನೆ ಮಾಡಬೇಕು. ತುಂಬಾ ವಿಚಾರ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಒಂದು ಹಳ್ಳಿನಲ್ಲಿ ಒಂದು ಮಾತಿದೆ, ಬುದ್ಧಿವಂತನಿಗೆ 3 ಕಡೆ, ದಡ್ಡನಿಗೆ 1 ಕಡೆ ಅಂತ. ಈ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಒಬ್ಬ ಬುದ್ಧಿವಂತ ಹೀಗೆ ಹೋಗ್ತಾ ಇದ್ರೆ ಹೊಸದಾಗಿ ಎಣ್ಣೆ ಹಾಕಿದ ಸೆಗಣಿ ಇದೆಯಲ್ಲ ಅದನ್ನ ಪಚಕ್ಕಂತ ಮೆಟ್ಬಿಟ್ಟ. ಏನ್ ನಗ್ನದಾಗಿದೆಯಲ್ಲ ಅಂತ ಕೈ ನಿಂದ ಮುಟ್ಬಿಟ್ಟ. ಆದ್ರೂ ಕೂಡ ಅದು ಎಂಥದ್ದು ಅಂತ ಗೊತ್ತಾಗಲಿಲ್ಲ, ಮೂಗಿಗೆ ಮುಟ್ಬಿಟ್ಟ. ಹೀಗೆ 3 ಕಡೆ ಆಯ್ತದ. ಆದ್ರೆ ಅದ್ರ ಹಿಂದ್ಗಡೆಯಿಂದ ಒಬ್ಬ ದಟ್ಟ ಹೋಗ್ತಾ ಇದ್ದ. ಅವನು ಅವನು ಪಾಡಿಗೆ ಹೋಗ್ತಾ ಇದ್ದ, ಅವನಿಗೂ ತಿಳುತ್ತದ ಅದೇನೋ ಅಂತ ಅದನ್ನ ನೆಲ ಕೂರಿಸ್ಕೊಂಡು ಹಾಗೆ ಹೊರಟ. ಈ ಅತಿಬುದ್ಧಿವಂತರಂತನವರಿದ್ದಾರಲ್ಲ ಇವರು 24 ಪ್ರಶ್ನೆಗಳು, ಆ 24 ಪ್ರಶ್ನೆಗಳಿಗೆ 24 ಉತ್ತರ ಕೊಟ್ರೆ 48 ಪ್ರಶ್ನೆಗಳು ಮತ್ತೆ ಹೇಳಿಸ್ಬೇಕು. ಆ 48 ಪ್ರಶ್ನೆಗಳಿಗೆ ಪುನಃ 48 ಪ್ರಶ್ನೆ ಕೊಟ್ರೆ ಅದರಲ್ಲಿ ಅದು ಎರಡರಷ್ಟು ಎಷ್ಟಾಯ್ತು ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ. ಕಟ್ಟ ಪ್ರಶ್ನೆ ಹೇಳುತ್ತೆ, ಕೊನೆಗೆ ಅವ್ರಿಗೆ ಏನ್ ಸಿಕ್ಕಿತ್ತು ಉತ್ತರ? ಶ್ರೀರಾಮಕೃಷ್ಣ ಅದನ್ನು ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಒಂದ್ಸರ್ತಿ ಒಂದು ಬೆಕ್ಕು ಒಂದು ನರಿ ಎರಡು ಸಂಭಾಷಣೆ ಮಾಡ್ತಾ ಇವೆ ಒಂದು ಮರದ ಬುಡದಲ್ಲಿ ಕೂತ್ಕೊಂಡು. ನರಿ ಬೆಕ್ಕು ಮನ ಕೇಳುತ್ತೆ, ನಿನಗೆ ಎಷ್ಟೆಷ್ಟು ಉಪಾಯಗಳು ಗೊತ್ತಿವೆ, ಏನಾದ್ರು ಕಷ್ಟ ಬಂತು ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಹೇಳಿ ನೋಡಿ. ಆಗ ಬೆಕ್ಕು ಹೇಳ್ತು, ನಂದು ಆಮೇಲೆ ಹೇಳ್ತೇನೆ, ನಿನಗೆ ಎಷ್ಟೆಷ್ಟು ವಿಚಾರ ಗೊತ್ತಿವೆ ಹೇಳು. ಆಗ ನರಿ ಹೇಳುತ್ತೆ, ನೋಡು ಬೇಟ ನಾಯಿಗಳು ಹಾಗೆ ಬಂದ್ರೆ ನಾನು ಹೀಗೆ ಓಡ್ತೀನಿ, ಈ ತರದ ಕಷ್ಟ ಬಂದ್ರೆ ಹಾಗೆ ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತಂದ್ಬಿಟ್ಟಿದ್ದೆ. ಒಂದು ಪಟ್ಟಿನೇ ಮುಂದಿಡ್ತಾ ಬರ್ತಾ ಇತ್ತಂತೆ. ಆ ಹೊತ್ತಿಗೆ ಸರಿಯಾಗಿ ಯಾರೋ ಬೇಟೆಗಾರರು ಒಂದು 4-6 ಬೇಟೆ ನಾಯಿಗಳನ್ನು ಕೂಡ ಜೊತೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವುಗಳು ಸ್ವಲ್ಪ ಬೊಗಳುತ್ತಾ ಬೊಗಳುತ್ತಾ ಸತ್ತು ಮಾಡಿಕೊಂಡು ಬರ್ತಾ ಇವೆ. ಇನ್ನೇನು ಅಲ್ಲೇ ಹತ್ತಿರದಲ್ಲಿ ಬಂದೇ ಬಿಟ್ಟು. ಆ ಹೊತ್ತಿಗೆ ನರಿ ಜಿಗಲು ನಾಯಿ ಅಂತಂದ್ರೆ ಆಗುದಿಲ್ಲ ಅಂತೆ, ಅದನ್ನು ಕೂಡ ಬೇಟೆ ನಾಯಿ ಬೆಕ್ ಹೇಳುತ್ತೆ. ಆಗ ನರಿ ಅಣ್ಣ ನಿನಗೆ ನೋಡು ಅಷ್ಟೊಂದು ಉಪಾಯಗಳು ಗೊತ್ತಿವೆ, ನೀನೇ ಯಾರಾದರೂ ಮಾಡಿ ಬದ್ಕೊಂಡ್ಬಿಟ್ಟು, ನನಗೆ ಹೆಚ್ಚು ಉಪಾಯ ಗೊತ್ತಿಲ್ಲ, ನನಗೆ ಗೊತ್ತಿರುವ ಉಪಾಯ ಅಂತ ಹೇಳಿದ್ರೆ ಇದು ಒಂದೇ ಇನ್ನೋಡು ಅಂತಂದ್ರೆ ಮರ ಹತ್ಕೊಂಡ್ಬಿಟ್ಟು. ಈ ನರಿ ಹಾಗೆ ಮಾಡ್ತಂತೆ ಹೀಗೆ ಮಾಡ್ತಂತೆ ಹೋಗಿ ಆ ಬೇಟೆ ನಾಯಿಯಿಂದ ಸಿಕ್ಬಿಡ್ತಂತೆ. ಅದೇನು ಮಾಡಿದ್ರು ಕೂಡ ತಪ್ಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತೀವಿ. ಹಲವಾರು ಉಪಾಯ ಗೊತ್ತಿದ್ರಿಂದ ಆ ಉಪಾಯ ಮಾಡಲಿ ಈ ಉಪಾಯ ಮಾಡಲಿ ಅಂತೇಳಿ ಕೊನೆಗೆ ಯಾವ ಉಪಾಯವೂ ಕೂಡ ಸಿದ್ಧಿಸದೆ ನಾಯಿ ಬಾಯಿ ಗೊತ್ತಿದೆ. ಆದ್ರೆ ಈ ಬೆಕ್ಕಿ ಗುದ್ದಿದ್ದು ಒಂದೇ ಉಪಾಯ, ಅದು ದೃಢವಾಗಿ ಗುದ್ದಿತ್ತಂತೆ, ಚೆನ್ನಾಗಿ ಗುದ್ದಿತ್ತಂತೆ, ಮತ್ತೆ ಚೆನ್ನಾಗಿ ಕಲ್ತ್ಕೊಂಡಿತ್ತು ಅದನ್ನ ಆ ಉಪಾಯವನ್ನ. ಹತ್ತಿ ಬಿಡ್ತು ನೋಡಿ ಬೇರೆ ನಾಯಿ ಸುಮ್ಮನೆ ಬೇರೆ ಕಡೆಗೆ ನೋಡ್ಬೇಕಷ್ಟೇನೆ. ಸರಿಯಾದ ಉಪಾಯ ಒಂದನ್ನು ಕಲ್ತ್ಕೊಂಡ್ಬಿಟ್ರೆ ನಾವು ಪಾರಾಗ್ಬಿಡ್ದು. ಸ್ವಾಮಿ ವಿವೇಕಾನಂದ ಅಂತ ಹೇಳ್ತಾರೆ, ಯಾವ್ದಾದ್ರೂ ಒಂದು ವಿಷಯವನ್ನು ತೆಗೆದುಕೊ, ಅದನ್ನು ಚೆನ್ನಾಗಿ ತಿಳಿದುಕೋ, ಅದರ ಉದ್ದ ಅಗಲ ಎಲ್ಲವನ್ನು ಕೂಡ ನೋಡು, ಅದನ್ನೇ ನಿನ್ನ ಉಸಿರನ್ನಾಗಿಸ್ಕೊ, ಅದನ್ನೇ ನಿನ್ನ ಜೀವನದ ನಿನ್ನ ಶರೀರದ ಅಣು ಕಣವು ಕೂಡ ಆ ಒಂದು ಆದರ್ಶವೇ ಆಗಿರಲಿ. ಹತ್ತು ಹಲವು ತಿಳಿದುಕೊಂಡು ಎಲ್ಲದಕ್ಕೂ ನಾನು ಬುದ್ಧಿವಂತ ಅಂತ ಹೊರಟುಬಿಟ್ಟು ನಾವು ನಮ್ಮನ್ನು ಕೇಳಿಸ್ಕೊಳ್ತಾ ಇದ್ದೀವಿ. ಅದೇ ಈ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮ್ರು. ಹೆಚ್ಚಾಗಿ ವಿಚಾರದಲ್ಲಿ ತೊಡಗುವುದು ಶ್ರೇಯಸ್ಕರವಲ್ಲ, ಭಗವತಿಯ ಪಾದಪದ್ಮಗಳಲ್ಲಿ ಭಕ್ತಿ ಇದ್ರೆ ಅದೇ ಯಥೇಷ್ಟ. ಧ್ರುವನದು ಸಕಾಮ ಭಕ್ತಿ ಒಂದು ರಸ್ತೆ ಹೇಳ್ತಾರೆ, ರಾಜ್ಯ ಪ್ರಾಪ್ತಿಗಾಗಿ ತಪಸ್ಸು ಮಾಡಿದ ಅವನು. ಆದರೆ ಪ್ರಹ್ಲಾದನದು ಅಹೇತುಕ ಭಕ್ತಿ. ಈ ಉದಾಹರಣೆ ಯಾವಾಗಲೂ ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಧ್ರುವ ಒಂದು ರಾಜ್ಯ ಬೇಕು ಅಂತ ಸಕಾಮ ಭಾವನೆಯಿಂದ ತಪಸ್ಸು ಮಾಡಿದ, ಪರಿಣಾಮವಾಗಿ ಆ ರಾಜ್ಯವನ್ನೆಲ್ಲ ನೋಡ್ಕೊಳ್ಬೇಕು, ತಾಪುತ್ರ ಸಿಕ್ಕಾಕೊಂಡ್ಬಿಟ್ಟ. ಹಾಗೇನೇ ನಾವು ಸೇವೆ ಮಾಡ್ತೇವೆ ಸೇವೆ ಮಾಡ್ತೇವೆ ಅಂತ ಹೋಗಿ ಹಲವಾರು ತಾಪತ್ರಿಕೆಗಳನ್ನ ತಂದುಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡಿ ಸಿಕ್ಕಾಕೊಂಡ್ಬಿಡ್ತಾ ಇರ್ತೀವಿ. ರಾಜ್ಯ ಆಡಬೇಕು ರಾಜ್ಯ ಆಡಬೇಕು ಅಂತ ಭಾರತದಲ್ಲಿಗ ಆಸೆ, ಆ ಕಿರೀಟ ಎಷ್ಟು ಚುಚ್ಚುತ್ತೆ ಅಂತ ಅವ್ರಿಗೆ ಗೊತ್ತೇ ಇರುತ್ತೆ. ಆದ್ರಿಂದ ಲಂಗಿಲ್ಲ ಲಗಾಮಿಲ್ಲ ಇರ್ತಕ್ಕಂತ ಮನಸ್ಸಿನಿಂದ ಮನಲ್ಲಾಗೋ ಮೇರೋ ಯಾರ್ ಫಕೀರಿ ಮೇ. ಓ ಮನಸ್ಸೇ ಸರಳತನದಲ್ಲಿ ಮನಸ್ಸನ್ನು ಕೊಡು, ಭಗವಂತನ ನಾಮ ಸಂಕೀರ್ತನೆಯಲ್ಲಿ ಮನಸ್ಸನ್ನು ಕೊಟ್ಟು ಆನಂದವಾಗಿರು ಅಂತ ಈ ರೀತಿಯೆಲ್ಲ ಕಬೀರದಾಸರು ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಆಗ ಒಬ್ಬ ಭಕ್ತ ಹೇಳ್ತಾನೆ, ಭಗವಂತನ ಸಾಕ್ಷಾತ್ಕಾರ ಪಡೆಯುವ ಬಗ್ಗೆ ಹೇಗೆ ನೋಡಿ. ಮತ್ತೊಬ್ಬ ಭಕ್ತ ಇವರು ಎಷ್ಟೊತ್ತಿ ಈಗಾದ್ರೆ ನಾವು ಕೇಳಿದ್ದಾಯ್ತು, ಆದ್ರೆ ನಾವು ಕೇಳಿದ್ದಲ್ಲ ಯಾರೋ ಭಕ್ತರು ಮತ್ತೆ ಮತ್ತೆ ಕೇಳಿದ್ದನ್ನು ನಾವು ಕೇಳಿದ್ದಾಯ್ತು. ಈಗ ಮತ್ತೆ ಅವನು ಕೇಳ್ತಾ ಇದ್ದಾನೆ. ಶ್ರೀರಾಮ್ ಹೇಳ್ತಾರೆ, ಆ ವಿಧದ ಭಕ್ತಿಯ ಮೂಲಕ ಯಾವ ಭಕ್ತಿ ಪ್ರಹ್ಲಾದ ನಿಷ್ಕಾಮ ಭಕ್ತಿಯಿಂದ ಹೇಗೆ ಕರೆದನೋ ಆ ವಿಧದ ಭಕ್ತಿಯಿಂದ. ಆದ್ರೆ ಭಗವಂತನನ್ನು ಬಲಾತ್ಕರಿಸಿ ಕೇಳಬೇಕು. ಹೇಗೆ ಹೇಳಬೇಕು ಅಂತಂದ್ರೆ, ಹೇ ಭಗವಂತ ನೀನ್ ನನ್ ದರ್ಶನ ಕೊಡ್ತೀಯ ಇದು. ಈಗ ನೋಡು, ಕೊರ್ಲಿಕ್ಕೆ ಕಟ್ಟಿ ಹಾಕೊಡ್ತೀನಿ. ಇದಕ್ಕೆ ಹೇಳ್ತಾರೆ ತಮೋಗುಣದ ಭಕ್ತಿ ಅಂತ. ಭಕ್ತಿಯ ತಮಸ್ಸು ಅಂತ ಹೇಳಿದ್ರೆ ಇದೆ. ಆಗ ಭಕ್ತ ಕೇಳ್ತಾನೆ, ಭಗವಂತನ ನೋಡೋದಕ್ಕೆ ಸಾಧ್ಯವೇ? ಶ್ರೀರಾಮದಾಸ್ ಹೇಳ್ತಾರೆ, ಹೌದು ಖಂಡಿತವಾಗಿಯೂ ಸಾಕಾರ ನಿರಾಕಾರ ಎರಡು ರೂಪದಲ್ಲಿಯೂ ಕೂಡ ಅವನನ್ನು ನೋಡಬಹುದು. ಭಗವಂತನನ್ನ ಸಾಕಾರ ರೂಪದಲ್ಲಿ ಅಂದ್ರೆ ಚಿನ್ಮಯ ರೂಪದಲ್ಲಿ ದರ್ಶನ ಮಾಡಬಹುದು, ಮನುಷ್ಯನಲ್ಲೂ ಆತನನ್ನು ಪ್ರತ್ಯಕ್ಷವಾಗಿ ನೋಡಬಹುದು. ಅವತಾರ ಪುರುಷನನ್ನ ನೋಡಿದ್ದೇ ಆದ್ರೆ ಭಗವಂತನನ್ನೇ ನೋಡಿದ ಹಾಗೆ. ಭಗವಂತ ಯುಗ ಯುಗದಲ್ಲೂ ಮಾನುಷ ರೂಪ ಧರಿಸಿ ಅವತರಿಸ್ತಾನೆ ಅಂತ ಈ ಬಗೆಯ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದೊಂದು ಸಲ ಒಂದೊಂದು ಬಗೆಯ ಉತ್ತರ ಕೊಟ್ಟಿದ್ದಾರೆ, ಆದ್ರೆ ಎಲ್ಲವೂ ಕೂಡ ಒಂದೇ ಅರ್ಥದ್ದು. ಈಗ ಮಾರ್ಚು ಮಾಸೆ ಮುಂದುವರಿಸ್ತಾ ಹೇಳ್ತಾ ಇದ್ದಾನೆ. 11 ಮಾರ್ಚ್ 1883 ಫಾಲ್ಗುಣ ಶುಕ್ಲ ದ್ವಿತೀಯ ಭಾನುವಾರದಂದು ಇಂದು ಪರಮಾತ್ಮನ ಹುಟ್ಟಿದ ದಿನ, ಜನ್ಮದಿನ. ಅವರ ಅಂತರಂಗ ಭಕ್ತರು ಅವರ ಜನ್ಮ ಮಹೋತ್ಸವವನ್ನು ಕಾಳಿ ದೇವಾಲಯದಲ್ಲಿ ನಡೆಸಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಭಕ್ತರು ಪ್ರಾತಃ ಕಾಲದಿಂದಲೇ ಒಬ್ಬೊಬ್ಬರಾಗಿ ಬಂದು ಸೇರ್ತಾ ಇದ್ದಾರೆ. ದೇವಾಲಯಗಳಲ್ಲಿ ಸುಪ್ರಭಾತ, ಮಂಗಳಾರತಿ ಮುಗಿದ ನಂತರ ನವಪತ್ ಖಾಲಿಯಿಂದ ಉದಯರಾಜರ ಮಧುರ ಸ್ವರ ಕೇಳಿ ಬರ್ತಾ ಇದೆ. ವಸಂತ ಕಾಲವಾದ್ರಿಂದ ವೃಕ್ಷ ಲತೆ ಬಂಡಿಗಳು ಎಲ್ಲ ಚಿಗುರಿ ಹೂವುಗಳಿಂದ ಕೂಡಿ ಹೊಸ ಒಡಿಗೆ ತೊಡಗಿಗಳನ್ನು ತೊಟ್ಟುಕೊಂಡಿವೆ. ಇಂದಿನ ದಿನ ಒಂದು ದೊಡ್ಡ ಭಾಗ್ಯೋದಯ ದಿನವಾದ್ರಿಂದ ಭಕ್ತರ ಹೃದಯ ಆನಂದದಿಂದ ತುಂಬಿ ನಲಗಾಡ್ತಾ ಇದೆ. ಯಾವ ಕಡೆಗೂ ದೃಷ್ಟಿ ಹಾಕಿದ್ರೂ ಆನಂದ ಆಗಿರತಕ್ಕಂತಹ ಅದು ಚಿಹ್ನೆ ಹೊರಹೊಮ್ಮತಾ ಇದೆ. ಮಾಸ್ಟರ್ ಮಹಾಶಯ ಪ್ರಾತಃ ಕಾಲವೇ ಬಂದು ನೋಡಿದಾಗ ಪರಮಹಂಸರು ಆನಂದದಿಂದ ಭವನಾಥ, ರಾಖಾಲ, ಕಾಳಿಕೃಷ್ಣ ಇವರೊಟ್ಟಿಗೆ ಮಾತುಕತೆ ಆಡ್ತಾ ಇರುವುದು ಕಣ್ಣಿಗೆ ಬಿತ್ತು. ಮಾಸ್ಟರ್ ಮಹಾಶಯ ಕೊಠಡಿಗೆ ಬಂದೊಡನೆಯೇ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಈಗ ಭಕ್ತರಿಗೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ಮಾಸ್ಟರ್ನಿಗೆ ಬಂದಿಯಾ, ಬಹಳ ಸಂತೋಷ ಬಾ ಅಂತ ಹೇಳಿ ಬಳಿಕ ಹೇಳ್ತಾರೆ, ಲಜ್ಜೆ ದ್ವೇಷ ಭಯ ಇವು ಮೂರು ನೀರು ಕೊಡುದು. ಈ ದಿನ ಇಲ್ಲಿ ಆನಂದ ಬಹಳವಾಗಿ ತುಂಬಿ ತುಳ್ಕಾಡಲು ಆರಂಭಿಸಿದೆ. ಆದರೆ ಯಾರು ಭಗವನ್ ನಾಮನಿಂದ ಮತ್ತರಾಗಿ ನೃತ್ಯ ಗೀತೆಗಳಲ್ಲಿ ಭಾಗವಹಿಸಲಲ್ಲರೋ ಅಂತಹ ನೀಚರಿಗೆ ಎಂದಿಗೂ ಭಗವಂತನ ಸಾಕ್ಷಾತ್ಕಾರ ದೊರಕದು. ಭಗವದ್ ವಿಷಯವಾಗಿ ಲಜ್ಜೆ ಏಕೆ, ಭಯವೇಕೆ? ಈಗ ನೀನೆಲ್ಲರೂ ಹಾಡಿ ಅಂತ ಹೇಳಿದಾಗ ಭವನಾಥ ಮತ್ತು ಆತನ ಸ್ನೇಹಿತನಾದ ಕಾಳಿಕೃಷ್ಣ ಹಾಡೋದಕ್ಕೆ ಶುರು ಮಾಡಿದರು. ಧನ್ಯ ಧನ್ಯ ಸುದಿನ ಪುಣ್ಯ ಭೂಮಿ ಭಾರತೀಯರಿ, ಪುಣ್ಯ ಭೂಮಿ ಭಾರತೀಯರಿ, ನಿನ್ನ ಸತ್ಯ ಧರ್ಮಗಳನ್ನು ಈ ದಿನವೇ ಸಾರುವ. ಧನ್ಯ ಧನ್ಯ ಧನ್ಯ ಧನ್ಯರಿದೆ ಸುದೀಮ ನಾವೆಲ್ಲರೂ ಸೇರುವ. ಧನ್ಯ ಧನ್ಯರಿದೆ ಸುದೀಮ ನಾವೆಲ್ಲರೂ ಸೇರುವ. ಮಹಿಮೆಯನ್ನು ಸಾರಿದೆ. ಧನ್ಯ